ಬಾಳೆಹೊನ್ನೂರು ಮಠಗಳು, ಕುದುರೆಮುಖ, ಕೆಮ್ಮಣ್ಣುಗುಂಡಿ ಸೇರಿ ಹಲವು ಪ್ರವಾಸಿ ತಾಣಗಳನ್ನು ಜಿಲ್ಲೆ ಒಳಗೊಂಡಿದೆ. ಕಾಫಿ, ಅಡಕೆ, ಟೀ, ಭತ್ತ ಕೃಷಿಯನ್ನ ಜಿಲ್ಲೆ ಒಳಗೊಂಡಿದೆ. ಕಾಫಿ ಉದ್ಯಮಗಳು ಹೆಚ್ಚಾಗಿ ಇವೆ. ವಿಧಾನಸಭಾ ಕ್ಷೇತ್ರಗಳ ಒಳನೋಟ. ಚಿಕ್ಕಮಗಳೂರು 5 ವಿಧಾನಸಭಾ ಕ್ಷೇತ್ರಗಳನ್ನು ಒಳಗೊಂಡಿದೆ. ಅದರಲ್ಲಿ ಚಿಕ್ಕಮಗಳೂರು, ಕಡೂರು, ಶೃಂಗೇರಿ, ತರೀಕೆರೆ ಸಾಮಾನ್ಯ ಕ್ಷೇತ್ರ, ಮೂಡಿಗೆರೆ ಮೀಸಲು ಕ್ಷೇತ್ರವಾಗಿದೆ. ಜಿಲ್ಲೆಯಲ್ಲಿ ಈ ವರ್ಷ ಏಪ್ರಿಲ್ ತಿಂಗಳ ಮತದಾರರ ಪಟ್ಟಿಯಂತೆ ಒಟ್ಟು 960,468 ಮತದಾರರಿದ್ದಾರೆ. ಜಿಲ್ಲೆಯಲ್ಲಿ 1,222 ಒಟ್ಟು ಮತಗಟ್ಟೆಗಳಿವೆ. ಚಿಕ್ಕಮಗಳೂರು ವಿಧಾನಸಭಾ ಕ್ಷೇತ್ರ. ಈ ಕ್ಷೇತ್ರವು ಮಲೆನಾಡು ಮತ್ತು ಬಯಲುಸೀಮೆ ಪ್ರದೇಶವನ್ನು ಒಳಗೊಂಡಿದೆ. ಮೊದಲಿಗೆ ಕಡೂರು ಕ್ಷೇತ್ರವಾಗಿದ್ದ ಇದು 1962ರ ನಂತರ ಚಿಕ್ಕಮಗಳೂರು ಕ್ಷೇತ್ರವಾಗಿ ಅಸ್ತಿತ್ವಕ್ಕೆ ಬಂದಿತು. ಚಿಕ್ಕಮಗಳೂರು ನಗರ, ಸಖರಾಯಪಟ್ಟಣ, ತರೀಕೆರೆ ತಾಲೂಕು ವ್ಯಾಪ್ತಿಯ ಹೊಸಪೇಟೆ, ಶಾಂತಿವೇರಿಯವರೆಗೆ ಈ ಕ್ಷೇತ್ರ ವ್ಯಾಪಿಸಿದೆ. ಮೊದಲು 1962ರಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಬಿಎಲ್ ಸುಬ್ಬಮ್ಮ ಶಾಸಕಿಯಾಗಿ ಆಯ್ಕೆಯಾದರು. ಕಾಂಗ್ರೆಸ್ ಪಕ್ಷದಿಂದ 3 ಬಾರಿ ಜಯಗಳಿಸಿ ಶಾಸಕ ಮಂತ್ರಿಯಾಗಿದ್ದ ಸಗೀರ್ ಅಹಮದ್ ಬಿಟ್ಟರೆ ನಂತರ 4 ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ದು ಈಗಿನ ಹಾಲಿ ಶಾಸಕ ಸಿಟಿ ರವಿ. 2004ರಿಂದ ಸಿಟಿ ರವಿ ಸತತವಾಗಿ ಗೆಲುವು ಸಾಧಿಸುತ್ತಾ ಬರುತ್ತಿದ್ದಾರೆ. ಈ ಬಾರಿ ಕೂಡ ಬಿಜೆಪಿ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸಿದ್ದಾರೆ. ಕಾಂಗ್ರೆಸ್, ಜೆಡಿಎಸ್, ಬಿಎಸ್ಪಿ, ಆಮ್ ಆದ್ಮಿ ಪಕ್ಷ ಸೇರಿ ಇತರೆ ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ. ಮೂಡಿಗೆರೆ ಕ್ಷೇತ್ರ. ಮೂಡಿಗೆರೆ ಚಿಕ್ಕಮಗಳೂರು ಜಿಲ್ಲೆಯ ಮೀಸಲು ಕ್ಷೇತ್ರವಾಗಿದೆ. ಹೆಚ್ಚಾಗಿ ಕಾಫಿ ಬೆಳೆಗಾರರು, ಕೃಷಿಕ ವರ್ಗದವರನ್ನು ಒಳಗೊಂಡ ಕ್ಷೇತ್ರವಾಗಿದೆ. 1962ರಲ್ಲಿ ಕ್ಷೇತ್ರ ರಚನೆಯಾಗಿದ್ದು ಈ ಮೊದಲು ಪ್ರಮುಖವಾಗಿ ಇಲ್ಲಿ ಶ್ರೀಮತಿ ಮೋಟಮ್ಮ ಅವರು 3 ಬಾರಿ ಗೆಲುವು ಸಾಧಿಸಿ ಶಾಸಕಿ, ಮಂತ್ರಿ ಹಾಗೂ ವಿರೋಧ ಪಕ್ಷದ ನಾಯಕಿಯಾಗಿ ಗಮನ ಸೆಳೆದಿದ್ದಾರೆ. ಈ ಚುನಾವಣೆಯಲ್ಲಿ ಬಿಜೆಪಿ ಪಕ್ಷದಿಂದ ದೀಪಕ್ ದೊಡ್ಡಯ್ಯ, ಕಾಂಗ್ರೆಸ್ನಿಂದ ನಯನ ಮೋಟಮ್ಮ, ಜೆಡಿಎಸ್ನಿಂದ ಎಂಪಿ ಕುಮಾರಸ್ವಾಮಿ ಸೇರಿ ಇತರೆ ಪಕ್ಷದವರು ನಾಮಪತ್ರ ಸಲ್ಲಿಸಿದ್ದಾರೆ. ಶೃಂಗೇರಿ ಕ್ಷೇತ್ರ. 1957ರಲ್ಲಿ ಶೃಂಗೇರಿ ವಿಧಾನಸಭಾ ಕ್ಷೇತ್ರ ರಚನೆಯಾಗಿದೆ. ಹೆಚ್ಚಾಗಿ ಅಡಿಕೆ ಬೆಳೆಗಾರರನ್ನ ಒಳಗೊಂಡ ಮಲೆನಾಡು ಪ್ರದೇಶ. ಶೃಂಗೇರಿ ಶಾರದಾ ಮಠ ಇಲ್ಲಿನ ಪ್ರಸಿದ್ದ ಧಾರ್ಮಿಕ ಸ್ಥಳ. ಮೊದಲು ಇಲ್ಲಿ ಶಾಸಕರಾಗಿದ್ದು ಕಾಂಗ್ರೆಸ್ ಪಕ್ಷದಿಂದ ಕಡಿದಾಳ್ ಮಂಜಪ್ಪ. ಇವರು 1956ರಲ್ಲಿ ಅಲ್ಪಾವಧಿಗೆ ಕರ್ನಾಟಕದ 3ನೇ ಮುಖ್ಯಮಂತ್ರಿಗಳಾಗಿ ಸೇವೆ ಸಲ್ಲಿಸಿದ್ದಾರೆ. ಟಿಡಿ ರಾಜೇಗೌಡ ಅವರು ಕಾಂಗ್ರೆಸ್ ಪಕ್ಷದಿಂದ ಕಣದಲ್ಲಿದ್ದು ಬಿಜೆಪಿ ಪಕ್ಷದಿಂದ ಡಿಎನ್ ಜೀವರಾಜ್, ಜೆಡಿಎಸ್ ಪಕ್ಷದಿಂದ ಸುಧಾಕರ್ ಶೆಟ್ಟಿ ನಾಮಪತ್ರ ಸಲ್ಲಿಸಿದ್ದಾರೆ. ಕಡೂರು ಕ್ಷೇತ್ರ. ಚಿಕ್ಕಮಗಳೂರು ಜಿಲ್ಲೆಯ ಬಯಲುಸೀಮೆ ಭಾಗದ ಕ್ಷೇತ್ರವಾಗಿದ್ದು ಪ್ರಮುಖವಾದ ರೈಲು ಸಂಪರ್ಕವನ್ನು ಕಡೂರು ಕ್ಷೇತ್ರ ಒಳಗೊಂಡಿದೆ. ಇಲ್ಲಿ ಒಟ್ಟು 204,471 ಮತದಾರರಿದ್ದು ಅದರಲ್ಲಿ 1,02,572 ಪುರುಷರು, 1,18,093 ಮಹಿಳೆಯರು, ಇತರೆ 6 ಜನ ಮತದಾರರಿದ್ದಾರೆ. 213 ಮತಗಟ್ಟೆಗಳನ್ನು ಸ್ಥಾಪಿಸಲಾಗಿದೆ. ಈ ಬಾರಿ ಕೂಡ ಬಿಜೆಪಿಯಿಂದ ಬೆಳ್ಳಿ ಪ್ರಕಾಶ್, ಜೆಡಿಎಸ್ ಪಕ್ಷದಿಂದ ವೈಎಸ್ವಿ ದತ್ತ, ಕಾಂಗ್ರೆಸ್ ಪಕ್ಷದಿಂದ ಆನಂದ್ ಸೇರಿ ಹಲವರು ಉಮೇದುವಾರಿಕೆ ಸಲ್ಲಿಸಿದ್ದಾರೆ. ತರೀಕೆರೆ ಕ್ಷೇತ್ರ. ತರೀಕೆರೆ ಬಯಲುಸೀಮೆ ಭಾಗದ ಕ್ಷೇತ್ರ. ಪ್ರಮುಖ ನೀರಾವರಿ ಯೋಜನೆಗಳು, ಭದ್ರಾ ನಾಲೆ ಈ ಕ್ಷೇತ್ರದಲ್ಲಿ ಹಾದು ಹೋಗುತ್ತದೆ. 1957ರಲ್ಲಿ ಕ್ಷೇತ್ರ ರಚನೆಯಾಗಿದೆ. ಬಿಜೆಪಿಯಿಂದ ಡಿಎಸ್ ಸುರೇಶ್, ಕಾಂಗ್ರೆಸ್ನಿಂದ ಶ್ರೀನಿವಾಸ್ ಹಾಗೂ ಇತರೆ ಸ್ವತಂತ್ರ ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಸಿದ್ದಾರೆ. ಈ ಕ್ಷೇತ್ರದಲ್ಲಿ ಈ ಬಾರಿ 95,138 ಪುರುಷರು, 96,306 ಮಹಿಳೆಯರು, ಇತರೆ ಒಂದು ಸೇರಿ ಒಟ್ಟು 191,445 ಮತದಾರರಿದ್ದಾರೆ. 198 ಮತಗಟ್ಟೆಗಳನ್ನು ತೆರೆಯಲಾಗಿದೆ. ಯುವ ಮತದಾರರು. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ 2018ರಲ್ಲಿ ಒಟ್ಟು 937,101 ಮತದಾರರಿದ್ದರು. 2022ರಲ್ಲಿ 934,769 ಮತದಾರರು. 2023ರ ಪಟ್ಟಿಯಂತೆ 960,468 ಮತದಾರರಿದ್ದಾರೆ. ಅದರಲ್ಲಿ 18-19 ವರ್ಷದ 14,796 ಯುವ ಮತದಾರರು, 80 ವರ್ಷ ಮೇಲ್ಪಟ್ಟ ಮತದಾರರ ಸಂಖ್ಯೆ 26,406. ಈ ವರ್ಷ ಏಪ್ರಿಲ್ 1ಕ್ಕೆ 18 ವರ್ಷ ತುಂಬಿದ ಮೊದಲ ಬಾರಿಗೆ ಮತ ಚಲಾಯಿಸುವ 597 ಮತದಾರರಿದ್ದಾರೆ. ಈ ಬಾರಿ ವಿಶೇಷವಾಗಿ ಯುವ ಮತಗಟ್ಟೆಗಳನ್ನು, ಮಹಿಳಾ ಸಿಬ್ಬಂದಿ ಕರ್ತವ್ಯ ನಿರ್ವಹಿಸುವ ಪಿಂಕ್ ಮತಗಟ್ಟೆಗಳು, ಕಾಫಿ, ಪ್ರವಾಸೋದ್ಯಮ, ಶಿಲ್ಪಕಲೆ, ಮತದಾನದ ಮಹತ್ವ ಸಾರುವ ಮತಗಟ್ಟೆ ಸೇರಿ 10 ವಿಶೇಷ ಆಧಾರಿತ ಮತಗಟ್ಟೆಗಳನ್ನು ಸ್ಥಾಪಿಸಲಾಗಿದೆ. ಕರ್ನಾಟಕ ವಿಧಾನಸಭಾ ಚುನಾವಣೆ 2023 ಮತಕ್ಷೇತ್ರ ದರ್ಶನ ಕೇಳಿದಿರಿ. ಸಮಗ್ರ ನಿರ್ವಹಣೆ ಸುದ್ದಿ ವಿಭಾಗದ ಮುಖ್ಯಸ್ಥರು ಹಾಗೂ ಜಂಟಿ ನಿರ್ದೇಶಕರಾದ ಟಿಬಿ ನಂಜುಂಡಸ್ವಾಮಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಪ್ರಸ್ತುತಿ. ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ. ಮಷೀನ್ ನಲ್ಲಿ ಬಟ್ಟೆ ಹಾಕುವ ಮೊದಲು ಚೆಕ್ ಮಾಡಿಲ್ವಾ? ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ. ಈಗ ಹತ್ತಿರದ ಬ್ಯಾಂಕ್ ಗೆ ಹೋಗಿ ಹರಿದ ಹಳೆ ನೋಟ್ಸ್ ಬದಲಿಸಿ. ಬ್ಯಾಂಕ್ ತಗೊಳ್ಳದಿದ್ರೆ RBI ನ ಓಂಬಡ್ಸ್ಮನ್ ಗೆ ದೂರು ನೀಡಿ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ. ಸಮಯವಾಗಿದೆ 6:55. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಕೇಳಿ ಮನದ ಮಾತಿನ 100 ಚಿಂತನೆ. ಆಕಾಶವಾಣಿಯು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಮನ್ ಕಿ ಬಾತ್ ಕಾರ್ಯಕ್ರಮದ ಆಯ್ದ ಭಾಗಗಳನ್ನು ತನ್ನ ವಿಶೇಷ ಕಾರ್ಯಕ್ರಮದ ಅಡಿ 15 ಪ್ರಸಾರ ಮಾಡುತ್ತಿದೆ. ಇದೇ ಏಪ್ರಿಲ್ಗೆ ಮನ್ ಕಿ ಬಾತ್ ಸರಣಿ 100 ಆವೃತ್ತಿ ತಲುಪುತ್ತಿರುವ ಹಿನ್ನೆಲೆಯಲ್ಲಿ ಈ ವಿಶೇಷ ಕಾರ್ಯಕ್ರಮ. ಈ ಆಯ್ದ ಭಾಗಗಳ 90 ಆವೃತ್ತಿಯಲ್ಲಿ ಪ್ರಧಾನಿಯವರು ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಭಾರತ ತನ್ನ ದಾಪುಗಾಲಿರಿಸಿದ ಬಗ್ಗೆ ಆಡಿದ ಮನದ ಮಾತನ್ನು ಪುನರ್ ನೆನಪಿಸಿಕೊಳ್ಳೋಣ. ಜನರೊಂದಿಗೆ ನೇರ ಮಾತುಕತೆ, ಇದು ನಿಮ್ಮ ಮತ್ತು ನಮ್ಮ ಮನದ ಮಾತು. ಹೌದು, ಪ್ರಧಾನಿ ನರೇಂದ್ರ ಮೋದಿ ಅವರು ಕೋಟ್ಯಂತರ ದೇಶವಾಸಿಗಳೊಂದಿಗೆ ಸಂವಹನ ಸಾಧಿಸುವ ಬಗೆ ಹೀಗೆ ಪ್ರತಿ ತಿಂಗಳ ಕೊನೆಯ ಭಾನುವಾರದಂದು ಆಕಾಶವಾಣಿ ಮೂಲಕ. 2014 October 3 ಆರಂಭವಾದ ಈ ಸರಣಿ 2023 ಏಪ್ರಿಲ್ಗೆ 100 ಆವೃತ್ತಿ ತಲುಪುತ್ತಿದೆ. ಭಾರತಕ್ಕೆ 1947 ಸ್ವಾತಂತ್ರ್ಯ ಸಿಕ್ಕಿದ ಸಂದರ್ಭದಲ್ಲಿ ಆಗ ಗ್ರೇಟ್ ಬ್ರಿಟನ್ನಲ್ಲಿ ಪ್ರಧಾನಮಂತ್ರಿಯಾಗಿದ್ದ ವಿನ್ಸ್ಟನ್ ಚರ್ಚಿಲ್ ಅವರಿಗೆ ಭಾರತೀಯ ಸಾಮರ್ಥ್ಯ ಮತ್ತು ದೇಶ ಯಾವುದೇ ಪ್ರಗತಿ ಸಾಧಿಸುವ ಬಗ್ಗೆ ಸಂದೇಹವಿತ್ತು. ಆದರೆ ಕೋಟ್ಯಂತರ ಭಾರತೀಯರ ಪರಿಶ್ರಮ ಮತ್ತು ಬೌದ್ಧಿಕ ಕ್ಷಮತೆಯು ಚರ್ಚಿಲ್ ಅವರ ಯೋಚನೆಯು ತಪ್ಪೆಂದು ಸಾಬೀತುಪಡಿಸಿತು. ಆದರೆ ದೇಶ ಇಂದು ಜಗತ್ತಿನಾದ್ಯಂತ ರಾಷ್ಟ್ರಗಳು ತಮ್ಮ ಉಪಗ್ರಹಗಳನ್ನು ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋದಿಂದ ಕಳುಹಿಸಿಕೊಡುವ ಮೂಲಕ ಭಾರತವನ್ನು ಎಲ್ಲರೂ ತಿರುಗಿ ನೋಡುವಂತಹ ಸ್ಥಾನದಲ್ಲಿ ನಿಂತಿದೆ. ಹಾಗೆಯೇ ಭಾರತ ಈ ದೇಶಗಳ ನಿರೀಕ್ಷೆಯನ್ನು ಹುಸಿ ಮಾಡಿಲ್ಲ. ಹೀಗಾಗಿ 2022 June 26 ಬಿತ್ತರಗೊಂಡ ಮನದ ಮಾತಿನಲ್ಲಿ ಪ್ರಧಾನಿಯವರು ಇಸ್ರೋದ ಈ ಯಶಸ್ವಿ ಮೈಲಿಗಲ್ಲನ್ನು ಅಭಿನಂದಿಸಿದ್ದು ಈ ರೀತಿಯಾಗಿ: ಯುವಾಓ ಕೆ ಲಿಯೆ ಆಕಾಶ ಚುನಾ ಸಪ್ನೋ ಕೋ ಸಾಕಾರ್ ಕರ್ನೆ ಕಾ ಪರ್ಯಾಯ ಹೋತಾ ಹೈ. ಆಜ್ ಹಮಾರಾ ಭಾರತ್ ಜಬ್ ಇತನೆ ಸಾರೇ ಕ್ಷೇತ್ರೋ ಮೇ ಸಫಲತಾ ಕಾ ಆಕಾಶ ಛೂ ರಹಾ ಹೈ ತೋ ಆಕಾಶ ಯಾ ಅಂತರಿಕ್ಷ ಇಸ್ಸೆ ಅಛೂತಾ ಕೈಸೆ ರಹ ಸಕ್ತಾ ಹೈ. ಬೀತೆ ಕುಛ ಸಮಯ ಮೇ ಹಮಾರೆ ದೇಶ ಮೇ ಸ್ಪೇಸ್ ಸೆಕ್ಟರ್ ಸೆ ಜುಡೆ ಕೈ ಬಡೆ ಕಾಮ ಹುಯೆ ಹೈ. ದೇಶ ಕಿ ಇನ್ಹೀ ಉಪಲಬ್ಧಿಯೋ ಮೇ ಸೆ ಏಕ್ ಹೈ ಇನ್ ಸ್ಪೇಸ್ ನಾಮ್ ಕಿ ಏಜೆನ್ಸಿ ಕಾ ನಿರ್ಮಾಣ. ಏಕ್ ಐಸಿ ಏಜೆನ್ಸಿ ಜೊ ಸ್ಪೇಸ್ ಸೆಕ್ಟರ್ ಮೇ ಭಾರತ ಕೆ ಪ್ರೈವೇಟ್ ಸೆಕ್ಟರ್ ಕೆ ಲಿಯೆ ನಯೆ ಅವಸರೋ ಕೋ ಪ್ರಮೋಟ್ ಕರ್ ರಹಿ ಹೈ. ಇಸ್ ಶುರುವಾತ್ ನೆ ಹಮಾರೆ ದೇಶ ಕೆ ಯುವಾಓ ಕೋ ವಿಶೇಷ ರೂಪ ಸೆ ಆಕರ್ಷಿತ ಕಿಯಾ ಹೈ. ಮನದ ಮಾತಿನ 100 ಚಿಂತನೆಗಳನ್ನು ಇದುವರೆಗೆ ನೀವು ಆಲಿಸಿದರೆ. ಕಾರ್ಯಕ್ರಮ ಆಕಾಶವಾಣಿ ಕರ್ನಾಟಕ ಬೆಂಗಳೂರು ಮುಖ್ಯವಾಹಿನಿಯಿಂದ ಪ್ರಸಾರವಾಯಿತು. ಪ್ರಾಣಿದಯೆ ಎಲ್ಲ ಧರ್ಮಗಳಲ್ಲಿಯೂ ಶ್ರೇಷ್ಠವಾದುದು. ಇದು ಜಗತ್ತಿನ ಸಕಲ ನೀತಿ ಸಂಹಿತೆಗಳ ಸಾರ. ಇತರರ ಕಷ್ಟದಲ್ಲಿ ಪಾಲ್ಗೊಂಡು ಅವರ ನೋವನ್ನ ಪರಿಹರಿಸುವುದು ದಯೆಯ ಒಂದು ಮುಖ. ತನ್ನಿಂದ ಅನ್ಯರಿಗೆ ಹಿಂಸೆಯಾಗದಂತೆ ನೋಡಿಕೊಳ್ಳುವುದು ಇನ್ನೊಂದು ಮುಖ. ಅಹಿಂಸಾ ಪರಮೋ ಧರ್ಮ. ಅಹಿಂಸೆ ಎನ್ನುವುದು ಎಲ್ಲ ಧರ್ಮಗಳಿಗಿಂತಲೂ ಪರಮಶ್ರೇಷ್ಠವಾದ್ದು ಎಂದಿದೆ ಮಹಾಭಾರತ. ಇದು ಆಕಾಶವಾಣಿ ಕರ್ನಾಟಕ. ಸಮಯ 7 ಗಂಟೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಕೇಳಿ ಕೃಷಿರಂಗ. ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ಸ್ವಾಗತ ಹಾಗೂ ನಮಸ್ಕಾರಗಳು. ಇಂದಿನ ಕೃಷಿರಂಗದಲ್ಲಿ ಕೃಷಿಯಲ್ಲಿ ಸಸ್ಯಜನ್ಯ ಪೇಡೆ ನಿರ್ವಹಣೆ ಈ ಕುರಿತು ಡಾ ಅಶೋಕ್ ಕುಮಾರ್ ಸಿಟಿ ಇವರೊಂದಿಗೆ ಸಂದರ್ಶನವನ್ನು ಆಲಿಸುವಿರಿ. ಕಾರ್ಯಕ್ರಮದ ಆರಂಭದಲ್ಲಿ ಒಂದು ಜಾಹೀರಾತು. ಏನ್ ಶೇಷಪ್ಪ, ಮೊಬೈಲ್ ನೋಡ್ಕೊಂಡು ಕೂತಿದ್ಯಾ? ಏನಿಲ್ಲ, ಇವತ್ ಕಿಸಾನ್ ಸನ್ಮಾನದ ಹಣ ಬರ್ತೈತೆ, ಅದಕ್ಕೆ ಕಾಯ್ತಾ ಇವನಿ. ಹೌದಾ? ಸೀದಾ ಅಕೌಂಟ್ಗೆ ಬರ್ತದಾ? ಹ್ಞೂ ಮೇಸ್ಟ್ರೇ. ಹಂಗಾದ್ರೆ ಆಫೀಸ್ ಇಂದ ಆಫೀಸ್ಗೆ ಅಲಿಯೋದು ತಪ್ತು ಅಣ್ಣು. ಹೌದು ಮೇಸ್ಟ್ರೇ. ವರ್ಷಕ್ಕೆ ಮೋದಿ ಅವರು 6,000, ರಾಜ್ಯ ಬಿಜೆಪಿ ಸರ್ಕಾರ 4,000, ಒಟ್ಟು 10,000 ಕೊಡ್ತಾವ್ರೆ. ಓ ನೋಡಿ ಮೇಸ್ಟ್ರೇ, ಬಂದೇ ಬಿಡ್ತು ದುಡ್ಡು. ಟೈಮ್ ಅಂದ್ರೆ ಟೈಮ್. ಫಾಸ್ಟ್ ಎಫಿಶಿಯಂಟ್ ಡಬಲ್ ಇಂಜಿನ್ ಸರ್ಕಾರ, ಕರ್ನಾಟಕದ ಅಭಿವೃದ್ಧಿಯ ಸಾಕಾರ. ಬಿಜೆಪಿಗೆ ಭರವಸೆ, ಬಿಜೆಪಿಗೆ ವೋಟ್ ಮಾಡಿ. ಈಗ ಕೇಳಿ ಡಾ ಅಶೋಕ್ ಕುಮಾರ್ ಸಿಟಿ ಇವರೊಂದಿಗೆ ಸಂದರ್ಶನ. ನಮಸ್ಕಾರ ಡಾಕ್ಟರ್ ಅಶೋಕ್ ಕುಮಾರ್ ಅವರೇ. ನಮಸ್ಕಾರ ಜಗದೀಶ್ ಅವರೇ. ನಾವು ಕೃಷಿಯನ್ನು ಮಾಡುವಾಗ ವಿವಿಧ ರೀತಿಯಾದಂತಹ ಸಮಸ್ಯೆಗಳನ್ನು ಎದುರಿಸ್ತೇವೆ. ಹೌದು, ರೈತರಿಗೆ ಬಹಳ ಸಮಸ್ಯೆಗಳು ಬರ್ತವೆ. ಮುಖ್ಯವಾಗಿ ಅದರಲ್ಲಿ ಈ ಕೀಟಪೀಡೆಗಳ ನಿರ್ವಹಣೆ ಬಹಳ ಮುಖ್ಯವಾದಂತಹ ಸಮಸ್ಯೆ ಅಂತ ಹೇಳ್ಬೋದು. ಹೌದು, ಇವುಗಳನ್ನು ನಾವು ಸರಿಯಾಗಿ ನಿರ್ವಹಣೆ ಮಾಡಲೇ ಇಲ್ಲ ಅಂದರೆ ಸಾಕಷ್ಟು ಅವರು ಆರ್ಥಿಕ ನಷ್ಟವನ್ನು ಅನುಭವಿಸಬೇಕಾಗುತ್ತದೆ. ಅದಕ್ಕಾಗಿನೇ ಇವತ್ತು ವಿವಿಧ ಬಗೆಯ ಒಂದು ಸಸ್ಯ ಸಂರಕ್ಷಣಾ ಕ್ರಮಗಳನ್ನು ತಾವು ತಜ್ಞರು ಅಭಿವೃದ್ಧಿಪಡಿಸಿದ್ದಾರೆ. ಹೌದು. ಅದರಲ್ಲಿ ಇತ್ತೀಚಿನ ಒಂದು ಪದ್ಧತಿಗಳು ಅಂತ ಅಂದರೆ ಈ ವಿಶೇಷವಾಗಿ ಯಾವುದೇ ಉಳಿಕೆ ಅಂಶ ಇಲ್ಲದೆ ಇರುವಂತಹ ಸಸ್ಯಜನ್ಯ ಕೀಟನಾಶಕಗಳ ಬಳಕೆ. ಹೌದು, ಸಸ್ಯಜನ್ಯ ಕೀಟನಾಶಕಗಳು ಬಹಳ ಪ್ರಾಮುಖ್ಯತೆ ಪಡೆದಿವೆ ಈಗಿನ ದಿನಗಳಲ್ಲಿ. ಈ ಒಂದು ವಿಚಾರದ ಬಗ್ಗೆನೇ ತಾವಿವತ್ತು ನಮ್ಮ ರೈತ ಬಾಂಧವರಿಗೆ, ರೈತ ಮಹಿಳೆಯರಿಗೆ ಒಂದು ಪರಿಚಯವನ್ನು ಮಾಡಿಕೊಡಬೇಕು. ಮುಖ್ಯವಾಗಿ ಇವುಗಳ ಮಹತ್ವ ಮತ್ತು ಪ್ರಾಮುಖ್ಯತೆ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ತೀನಿ. ಜಗದೀಶ್ ಅವರೇ, ಬಹಳ ವರ್ಷಗಳಿಂದ ಪೀಡೆ ನಿರ್ವಹಣೆಯಲ್ಲಿ ಮಿತಿಮೀರಿ ರಾಸಾಯನಿಕಗಳನ್ನು ಬಳಸ್ತಾ ಇರೋದ್ರಿಂದ ಹಲವಾರು ಸಮಸ್ಯೆಗಳನ್ನು ರೈತರು ಎದುರಿಸ್ತಾ ಇದ್ದಾರೆ. ಈ ರಾಸಾಯನಿಕ ಉಪಯೋಗಿಸೋದ್ರಿಂದ ಏನಾಗುತ್ತೆ, ಉಪಕಾರಿ ಕೀಟಗಳಿಗೆ, ಪಶು ಪಕ್ಷಿಗಳಿಗೆ, ಇತರ ಪ್ರಾಣಿಗಳಿಗೆ, ಮನುಷ್ಯನಿಗೆ ಅಪಾಯ ಆಗೋದಲ್ಲದೆ ಪರಿಸರ ಮಾಲಿನ್ಯನೂ ಆಗುತ್ತೆ, ಪರಿಸರದ ಜೈವಿಕ ಅಸಮತೋಲನಕ್ಕೆ ಕಾರಣನೂ ಆಗುತ್ತೆ. ಜೊತೆಗೆ ಕೆಲವೊಂದು ಪೀಡೆಗಳು ಈಗಾಗಲೇ ಕೆಲವೊಂದು ಕೀಟನಾಶಕಗಳಿಗೆ ನಿರೋಧಕ ಶಕ್ತಿಯನ್ನು ಪಡೆದುಕೊಂಡಿವೆ. ಅಂತಹ ಕೀಟಗಳ ನಿರ್ವಹಣೆ ಮಾಡಲು ತುಂಬ ಕಷ್ಟ ಆಗುತ್ತೆ. ಕೀಟನಾಶಕಗಳ ಪ್ರಯೋಗದ ನಂತರ ನಿಸರ್ಗದಲ್ಲಿ ಮತ್ತು ಉಪಯೋಗಿಸಿದಂತಹ ಬೆಳೆಗಳ ಮೇಲೆ ಕೆಲವೊಂದು ಶೇಷ ಉಳಿಯುತ್ತೆ, ಉಳಿಕೆ ಅಂಶ ಉಳಿಯುತ್ತೆ. ಈ ಶೇಷಗಳು ಪ್ರಾಣಿಗಳಿಗೆ, ಮನುಷ್ಯನಿಗೆ, ಮತ್ತೆ ಈ ನಾವು ಏನು ಫುಡ್ ಚೈನ್ ಅಂತ ಹೇಳ್ತೀವಿ ಅದರಲ್ಲಿ ಸೇರ್ಕೊಂಡ್ಬಿಟ್ಟು ಪ್ರಾಣಿಗಳ ಆರೋಗ್ಯದ ಮೇಲೆ ಮತ್ತು ಮನುಷ್ಯನ ಆರೋಗ್ಯದ ಮೇಲೆ ಕೆಲವೊಂದು ದುಷ್ಪರಿಣಾಮಗಳನ್ನು ಬೀಳುತ್ತವೆ. ಆದ್ದರಿಂದ ಕೆಲವೊಂದು ಸಸಿಗಳಲ್ಲಿ ಪ್ರಕೃತಿ ದತ್ತವಾಗಿನೇ ಕೀಟನಾಶಕ ಗುಣ ಇರ್ತವೆ. ಅಂತವನ್ನು ಉಪಯೋಗ ಮಾಡಿಕೊಂಡು ನಾವು ಪರ್ಯಾಯವಾಗಿ ಕೀಟಗಳನ್ನ ಹತೋಟಿ ಮಾಡಲಿಕ್ಕೆ ಬಹಳ ಮುಖ್ಯ. ಮುಖ್ಯವಾಗಿ ನಮ್ಮ ಒಂದು ಪರಿಸರದಲ್ಲಿ ಈ ಕೀಟನಾಶಕ ಗುಣಗಳನ್ನು ಹೊಂದಿರುವಂತಹ ಸಸ್ಯಗಳ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ತೀನಿ. ಜಗದೀಶ್ ಅವರೇ, ನಿಸರ್ಗದಲ್ಲಿ ಹಲವಾರು ಗಿಡಗಳು ಕೀಟನಾಶಕ ಗುಣ ಹೊಂದಿವೆ. ಈ ರೀತಿಯ ಕೀಟನಾಶಕ ಗುಣಗಳ ಗಿಡಗಳು ತನ್ನನ್ನು ತಾನೇ ಕಾಪಾಡಿಕೊಳ್ಳಲು ಉಪಯೋಗ ಅದ ಅಲ್ಲದೇನೆ ಕೀಟನಾಶಕ ವಸ್ತುವನ್ನು ಇತರ ವಸ್ತುಗಳನ್ನು ಉಪಯೋಗ ಮಾಡಿಕೊಂಡು ಬೇರೆ ಸಸ್ಯಗಳ ಕೀಟಗಳನ್ನು ಹತೋಟಿ ಮಾಡಲಿಕ್ಕೆ ಸಹಕಾರಿಯಾಗಿದೆ. ಸುಮಾರು 10,000 ಕೀಟನಾಶಕ ವಸ್ತುಗಳನ್ನು ಸಸ್ಯಗಳಲ್ಲಿ ಈಗಾಗಲೇ ಕಂಡುಹಿಡಿಯಲಾಗಿದೆ. ಇಂತಹ ವಿಷ ಪದಾರ್ಥಗಳ ಸಂಖ್ಯೆ ಸುಮಾರು 400,000 ಹೆಚ್ಚು ಇದೆ ಅಂತ ಈಗಾಗಲೇ ಕಂಡುಹಿಡಿಯಲಾಗಿದೆ. ಇತ್ತೀಚಿನ ವರದಿ ಪ್ರಕಾರ ಸುಮಾರು ಭಾರತದಲ್ಲಿನೇ ಸುಮಾರು 2,121 ಸಸ್ಯಗಳು ಈ ರೀತಿಯ ಕೀಟನಾಶಕ ಗುಣಗಳನ್ನು ಹೊಂದಿದೆ ಅಂತಲೂ ಸಹ ತಿಳಿಬಂದಿದೆ. ಕೀಟನಾಶಕ ಗುಣ ಹೊಂದಿರುವ ವಸ್ತುಗಳು ಯಾವ್ಯಾವು ಅಂತಂದರೆ ಭಾಳ ಇದಾವೆ. ಅದರಲ್ಲಿ ನಾನೊಂದು 3-4 ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾನ್ ಪ್ರೋಟೀನ್ ಅಮೈನೋ ಆಸಿಡ್ಸ್ ಅಂತ ಒಂದು, ಆಮೇಲಿಂದ ಗ್ಲೂಕೋಸೈಡ್ಸ್ ಅಂತ ಒಂದು, ರೊಟಿನಾಯ್ಡ್ಸ್ ಅಂತ ಒಂದು, ಟ್ಯಾನಿನ್ಸು, ಫ್ಲೇವನೋನ್ಸ್, ಹೀಗೆ ಹಲವಾರು ರಾಸಾಯನಿಕಗಳು ಸಸ್ಯಗಳಲ್ಲಿ ಇರ್ತವೆ. ಅವು ರೆಸ್ಪಾನ್ಸಿಬಲ್ ಫಾರ್ ಕೀಟ ಹತೋಟಿ ಮಾಡಲಿಕ್ಕೆ ಉತ್ತಮ ರಿಸಲ್ಟ್ಸ್ ಕೊಡ್ತವೆ. ಅಂದ್ರೆ ತಾವು ಹೇಳಿದಂತ ಕೆಲವೊಂದು ಕೀಟನಾಶಕ ಗುಣ ಇರುವಂತ ವಸ್ತುಗಳು ಇರುವಂತ ಸಸ್ಯಗಳನ್ನ ನಾವು ಉಪಯೋಗ ಮಾಡ್ಕೊಳ್ಳೋ ಉದ್ದೇಶಕ್ಕಾಗಿ ಬಳಸ್ಕೋಬಹುದು. ಈಗ ಮುಖ್ಯವಾಗಿ ಈ ಒಂದು ಸಸ್ಯಜನ್ಯ ವಸ್ತುಗಳು ಕೀಟನಾಶಕ ಗುಣ ಅಲ್ಲದಲೆ ಇನ್ನೂ ಯಾವ್ಯಾವ ಗುಣಗಳನ್ನು ಹೊಂದಿರ್ತವೆ ಅಂತ ಸ್ವಲ್ಪ ಹೇಳ್ತೀರಾ? ಈ ಸಸ್ಯಜನ್ಯ ವಸ್ತುಗಳು ಕೀಟನಾಶಕ ಗುಣ ಹೊಂದಿರೋದಲ್ಲದೆ ಹಲವಾರು ಗುಣಗಳನ್ನು ಹೊಂದಿರ್ತವೆ. ಉದಾಹರಣೆಗೆ ನೀವು ಯಾವುದೇ ಒಂದು ಸಸ್ಯದ ಮೇಲೆ ನಾವು ಅದನ್ನ ಉಪಯೋಗ ಮಾಡಿದಾಗ ಅದನ್ನ ತಿಂದಂತೆ ಹಿಮ್ಮೆಟ್ಟಿಸುವ ಅಥವಾ ವಿಕರ್ಷಕ ಅಂತ ಕರಿತೀವಿ ಅಥವಾ ರೆಪಲೆಂಟ್ ಅಂತ ಕರಿತೀವಿ, ದೂರದ ಮಾಡುವಂತ. ಆಮೇಲೆ ಅದ್ರ ಕೀಟದ ಬೆಳವಣಿಗೆಯಲ್ಲಿ ಏರುಪೇರು ಉಂಟು ಮಾಡುವಂಥದ್ದು, ಮೊಟ್ಟೆ ಉತ್ಪಾದನೆ ಕಡಿಮೆ ಮಾಡುವಂಥದ್ದು, ಅಂದ್ರೆ ಬಂಜೆತನನೂ ಉಂಟಾಗಬಹುದು. ಹೀಗೆ ಹಲವಾರು ಜೊತೆಗೆ ಅದ್ರ ಬಯಾಲಜಿ ಅಂದ್ರೆ ಜೈವಿಕ ಕ್ರಿಯೆಯಲ್ಲಿ ಸಹ ಅಸಮತೋಲನ ಏರುಪೇರು ಆಗುತ್ತೆ. ಸಾಮಾನ್ಯವಾಗಿ ಅಂತಹ ಸಸ್ಯಗಳ ಮತ್ತು ಸಸ್ಯಜನ್ಯಗಳ ವಸ್ತುಗಳ ಉಪಯೋಗವು ಇವೆಲ್ಲವೂ ಏನಾಗ್ತವೆ, ಮಾನವನಿಗೆ ಏನು ಹಾನಿ ಮಾಡಲ್ಲ, ಬೇರೆ ಸಸ್ಯಗಳಿಗೂ ಹಾನಿ ಮಾಡಲ್ಲ, ಬೇರೆ ಪ್ರಾಣಿಗಳಿಗೂ ಹಾನಿ ಮಾಡೋದಿಲ್ಲ. ಸೊ ಅಂತ ಸಸ್ಯಗಳನ್ನು ಉಪಯೋಗ ಮಾಡಿಕೊಂಡು ನಾವು ಕೀಟಗಳನ್ನ ಹತೋಟಿ ಮಾಡಲಿಕ್ಕೆ ಸಾಧ್ಯ ಉಂಟು. ಮುಖ್ಯವಾಗಿ ವಿವಿಧ ರೂಪಗಳಲ್ಲಿ ಕೆಲಸ ಮಾಡ್ತವೆ. ಹೌದು, ವಿಕರ್ಷಕ ರೀತಿಯಲ್ಲಿ ಕೆಲಸ ಮಾಡ್ತವೆ, ಮೊಟ್ಟೆ ಇಡೋದನ್ನ ಕಡಿಮೆ ಮಾಡ್ತವೆ. ಹೌದು, ಒಂದು ರೀತಿ ಬಂಜೆತನವನ್ನ ಉತ್ಪಾದನೆ ಮಾಡ್ತವೆ. ಒಟ್ಟಾರೆ ನೇರವಾಗಿ ಕೀಟಗಳನ್ನು ಕೊಲ್ಲಿಲ್ಲ ಅಂದ್ರೂ ಕೂಡ ವಿವಿಧ ಪರ್ಯಾಯ ಉಪಯೋಗ ಮಾಡ್ತೇವೆ, ಅದ್ರದ್ದು ಬೆಳವಣಿಗೆ ಚೆನ್ನಾಗಾಗೋದಿಲ್ಲ. ಅಷ್ಟೇ ಅಷ್ಟೇ ಅಲ್ಲದೆ ನೀವು ಯಾವನು ಉಪಯೋಗ ಮಾಡಿದ್ರೆ, ಈ ಅಂದ್ರೆ ಸಸ್ಯಜನ್ಯ ಕೀಟನಾಶಕ ಉಪಯೋಗ ಮಾಡಿದ್ರೆ ಬೇರೆ ಮಾನವನಿಗೆ ಹಾನಿ ಉಂಟ ಮಾಡಲ್ಲ. ಅಂದ್ರೆ ನಾನ್ ಟಾರ್ಗೆಟ್ ಪೇಸ್ಟ್ ಅಂದ್ರೆ ನಾವು ಯಾವ್ದಕ್ಕೆ ಉಪಯೋಗ ಮಾಡಿರೋದ್ರೂ ಅಂತವ್ರ ಮೇಲೆ ಏನು ಹಾನಿ ಉಂಟ ಮಾಡಲ್ಲ, ಅದಕ್ಕೆ ಇದ್ರ ಬಹಳ ಉಪಯೋಗ ಆಗುತ್ತೆ. ಮುಖ್ಯವಾಗಿ ನಾವು ಈ ಕೀಟಗಳ ಒಂದು ನಿರ್ವಹಣೆಯಲ್ಲಿ ಪರಿಣಾಮಕಾರಿಯಾಗಿ ಮತ್ತೆ ಹೆಚ್ಚಾಗಿ ಬಳಕೆ ಆಗ್ತಾ ಇರುವಂತಹ ಕೆಲವೊಂದು ಸಸ್ಯಜನ್ಯ ಕೀಟನಾಶಕಗಳ ಬಗ್ಗೆ ಒಂದು ಪರಿಚಯವನ್ನು ಮಾಡಿಕೊಡ್ತೀರಾ? ಸಾಮಾನ್ಯವಾಗಿ ಸಸ್ಯಜನ್ಯ ಕೀಟನಾಶಕ ಅಂತ ತಕ್ಷಣ ನಮಗೆ ನೆನಪು ಬರೋದು ಬೇವು. ಹೌದು, ಬೇವು, ತಂಬಾಕು, ಹೊಂಗೆ, ಹಿಪ್ಪೆ, ಬೆಳ್ಳುಳ್ಳಿ, ರೊಟಿನಾಯ್ಡ್ಸ್, ಮತ್ತೆ ಹಾಗೇನೆ ಸೇವಂತಿಗೆ, ಇವು ಮುಖ್ಯವಾಗಿ ಬರ್ತಕ್ಕಂತ ಒಂದು ಸಸ್ಯಗಳು, ಕೀಟನಾಶಕ ಇರುವಂತಹ ಸಸ್ಯಗಳು. ಅದರಲ್ಲಿ ಸಾಮಾನ್ಯವಾಗಿ ಬೇವು ಬಹಳ ಇಂಪಾರ್ಟೆಂಟ್. ಬೇವಿಗೆ ನಮ್ಮ ಭಾರತ ದೇಶನೇ ಒಂದು ತಾಯ್ನಾಡು, ಮತ್ತೆ ಬರ್ಮಾನು ತಾಯ್ನಾಡು ಅಂತ ಹೇಳ್ಬೋದು. ಬೇವಿನ ಮರ ಎಲ್ಲಾ ಭಾಗಗಳು, ಎಲೆ, ತೊಗಟೆ, ಬೇರು, ಎಲ್ಲವನ್ನು ಒಂದು ಬೀಜ ಬಹಳ ಕೀಟನಾಶಕ ಗುಣ ಮತ್ತೆ ಮೆಡಿಸಿನಲ್ ಅಂದ್ರೆ ಔಷಧೀಯ ಗುಣಗಳನ್ನು ಸಹ ಹೊಂದಿರ್ತವೆ. ಇದಕ್ಕೆ ಮುಖ್ಯ ಕಾರಣ ಅಂತಂದ್ರೆ ಅದರಲ್ಲಿ ಇರತಕ್ಕಂಥ ರಾಸಾಯನಿಕಗಳು. ಅದರಲ್ಲಿ ಮುಖ್ಯವಾಗಿರೋದು ಟ್ರೈಟರ್ಪಿನಾಯ್ಡ್ ಅಂತ ಹೇಳಿ. ಈ ಟ್ರೈಟರ್ಪಿನಾಯ್ಡ್ ಅಂದ ತಕ್ಷಣ ನಮ್ಗೆ ನೆನಪು ಬರೋದು ಅದರಲ್ಲಿ ರಾಸಾಯನಿಕ ಅಂತಂದ್ರೆ ಅಜಡಿರಿಯಾಕ್ಟಿನ್ ಅಂತ ಹೇಳಿ. ಅಜಡಿರಿಯಾಕ್ಟಿನ್, ನಿಂಬಿನು, ಎಪಿನಿಂಬಿನು, ಇವೆಲ್ಲವನ್ನು ಕೀಟನಾಶಕ ಗುಣ ಹೊಂದಿರಲಿಕ್ಕೆ ಸಹಾಯ ಆಗ್ತದೆ. ಅಂಶಗಳು ಈ ರಾಸಾಯನಿಕಗಳು ಆ ಬೇವಿನಲ್ಲಿ ಇರೋದ್ರಿಂದ ಕೀಟನ ಹತೋಟಿ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಇದರದ್ದು ಕಂಟೆಂಟ್ ಸಹ ಅಂದ್ರೆ ಒಂದು ಅದರಲ್ಲಿ ಅಂಶ ಬೇರೆ ಬೇರೆ ಇರ್ತದೆ. ಬೀಜದಲ್ಲಿ ಸುಮಾರು 0.2-0.5 ಅದರಲ್ಲಿ ಜಾಸ್ತಿ ಇರ್ತದೆ ಅಜಡಿರಿಯಾಕ್ಟಿನ್ ಅಂತ ಹೇಳಿ. ಅದನ್ನೇ ಇಂಪಾರ್ಟೆಂಟ್ ಕೀಟನ ಹತೋಟಿ ಮಾಡಲಿಕ್ಕೆ. ಆ ಅಂಶ ಜಾಸ್ತಿ ಇದ್ರೆ ಕೀಟನ ಹತೋಟಿ ಮಾಡಲಿಕ್ಕೆ ಎಲೆನಲ್ಲೂ ಈ ಅಂಶ ಇರುತ್ತೆ, ಎಲ್ಲದರಲ್ಲಿ ಇರ್ತದೆ, ಆದರೂ ಸ್ವಲ್ಪ ಕಡಿಮೆ ಇರುತ್ತೆ. ಕಡಿಮೆ ಇರ್ತದೆ, ಬಟ್ ಈ ಬೀಜದಲ್ಲಿ ಜಾಸ್ತಿ ಇರುತ್ತೆ. ವಿಶೇಷವಾಗಿ ನಾವು ಹೆಚ್ಚು ಬೀಜ ಮತ್ತು ನಂತರ ಎಲೆ ಇವೆರಡನ್ನ ಹೆಚ್ಚು ಬಳಸ್ಕೊಳ್ತೀವಿ. ಹೌದೌದು. ಈ ಬೇವಿನ ವಿಶೇಷತೆಗಳ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ತೀರಾ? ಬೇವು ಅಂದ ತಕ್ಷಣ ನಮಗೆ ಬರೀ ಕೀಟನಾಶಕ ಗುಣವಲ್ಲ, ಕೀಟನಾಶಕ ಗುಣ ಅಲ್ಲದೆ ಈಗಾಗಲೇ ನಾನು ಹೇಳಿದಾಗೆ ಒಂದು ಔಷಧಿ ಗುಣನು ಹೊಂದಿದೆ. ಬೇವು ನೀವು ಎಲ್ಲೆಲ್ಲಿ ಉಪಯೋಗ ಮಾಡ್ತಿರೋ, ಯಾವುದೇ ಒಂದು ಕೀಟ, ಸಸ್ಯ ಅಥವಾ ಬೇರೆ ಅಂಶ ಮಾಡಿದ್ರೆ ಅದು ಯಾವುದೇ ಒಂದು ಕೀಟ ಬಂದ್ರೆ ಅದನ್ನ ತಿನ್ನೋದಿಲ್ಲ, ವಿಕರ್ಷಕತೆ ಅಂತ ಹೇಳ್ಬೋದು. ಮತ್ತೆ ಅದು ಸರಿಯಾಗಿ ಬೆಳೆಯೋದಿಲ್ಲ, ಸರಿಯಾಗಿ ಮೊಟ್ಟೆ ಇಡೋದಿಲ್ಲ, ಮತ್ತೆ ಸರಿಯಾಗಿ ಮೊಟ್ಟೆ ಇಟ್ಟರು ಅದು ಕಡಿಮೆ ಮೊಟ್ಟೆ ಇಡುತ್ತೆ. ಅದರಲ್ಲಿ ಮತ್ತೆ ಅದರದ್ದು ಒಂದು ಬಯಾಲಜಿ ಮೇಲೆ ಸಾಕಷ್ಟು ಏರುಪೇರು ಉಂಟಾಗಿ ಈ ಕೀಟನ ವೃದ್ಧಿ ಆಗಕ್ಕೆ ಬಿಡೋದಿಲ್ಲ. ಅದಕ್ಕೋಸ್ಕರ ಇದರದ್ದು ಒಂದು ವಿಶೇಷತೆ. ಮತ್ತೆ ಈ ಬೇವು ಉಪಯೋಗ ಮಾಡೋದ್ರಿಂದ ರೆಜಿಸ್ಟೆನ್ಸ್ ಡೆವಲಪ್ಮೆಂಟ್ ಅಂದ್ರೆ ನಿರೋಧಕ ಶಕ್ತಿ ಸಹ ಆಗೋದಿಲ್ಲ. ಕಾರಣ ಅಂತಂದ್ರೆ ಇದರಲ್ಲಿ ಸಾವಿರಾರು ಕೆಮಿಕಲ್ಸ್ ರಾಸಾಯನಿಕ ಇರ್ತವೆ. ಸೊ ಯಾವುದೇ ಒಂದು ಕೀಟನಾಶಕ ಈ ಬೇವು ಉಪಯೋಗ ಮಾಡಿದ್ರೆ ನಿರೋಧಕತೆ ಬೆಳೆಸ್ಕೊಳ್ಳಕ್ಕೆ ಸಾಧ್ಯ ಐತೆ ಇಲ್ಲ. ಅಂದ್ರೆ ಒಂದು ಅಂಶದ ವಿರುದ್ಧವಾಗಿ ನಿರೋಧಕ ಶಕ್ತಿ ಬಳಸ್ಕೊಂಡ್ರೆ ಇನ್ನೊಂದು ಬಳಕೆ ಆಗುತ್ತೆ. ಹೌದೌದು. ಹಾಗಾಗಿ ಇದರಲ್ಲಿ ವೈವಿಧ್ಯಮಯವಾದಂತಹ ಒಂದು ಅಂಶಗಳು, ನಿರೋಧಕ ಶಕ್ತಿ ಬೇರೆ ಕೀಟಗಳು ಆಗೋದಿಲ್ಲ. ಮುಖ್ಯವಾಗಿ ನಾವು ಬೇವನ್ನ ಯಾವ್ಯಾವ ಕೀಟಗಳ ಹತೋಟಿಗೆ ಬಳಸ್ಕೋಬಹುದು ಅಂತೇಳಿ? ಈ ಬೇವು ಉಪಯೋಗ ಮಾಡಿ ಯಾವುದೇ ಕೀಟ ಹತೋಟಿ ಮಾಡುವುದು, ಮುಖ್ಯವಾಗಿ ಕಾಯಿ ಕೊರಕ ಹುಳುಗಳು, ತೊಗರಿನಲ್ಲಿರ್ಬೋದು, ಹತ್ತಿನಲ್ಲಿರ್ಬೋದು, ಟೊಮೆಟೋದಲ್ಲಿರ್ಬೋದು, ಚಿಕ್ಪೀನಲ್ಲಿರ್ಬೋದು, ಅಂದ್ರೆ ಕಾಯಿ ಕೊರಕ ಹುಳುಗಳನ್ನ ಹತೋಟಿ ಮಾಡಬಹುದು. ಜೊತೆಗೆ ಕೋಸಿನಲ್ಲಿ ವಜ್ರಬಿಂದಿನ ಪತಂಗ, ಮಿಡತೆ ಹತೋಟಿ ಮಾಡಬಹುದು, ಜಿಗಿ ಹುಳು ಹತೋಟಿ ಮಾಡಬಹುದು, ಗೆರ್ಕಿನ್ ಅಂತ ಒಂದು ಬರ್ತೈತೆ ಒಂದು ವೆಜಿಟೇಬಲ್, ಅದರಲ್ಲಿ ಎಲೆ ಸುರಂಗ ಹುಳ ಅಂತ ಹೇಳಿ, ಬಿಳಿ ನೋಣ, ಶಲ್ಕತಿಗಣೆ, ಪೀಡೆ, ಮತ್ತೆ ಯಾವುದೇ ಒಂದು ಎಲೆ ತಿನ್ನುವಂತವನು, ಕೊರಕ ಹುಳುಗಳು, ಮತ್ತೆ ಸಸ್ಯ ರಸ ಇರುವ ಕೀಟಗಳನ್ನು ಸಹ ಬೇವು ಉಪಯೋಗ ಮಾಡ್ಕೊಂಡು ಹತೋಟಿ ಮಾಡಬಹುದು. ಎಲ್ಲಾ ತರಹದ ಕೀಟಗಳನ್ನು ಹತೋಟಿ ಮಾಡಬಹುದು ಅಂತ ನಾವು ಕಂಡುಹಿಡಿದ್ದೀವಿ ಈಗಾಗಲೇ. ಅಂದ್ರೆ ಇದರಲ್ಲಿ ಒಂದ್ ರೀತಿ ವಿಶಾಲ ಅಂಶದ ಒಂದು ಕೀಟನಾಶಕ ಅಂತ ಹೇಳ್ಬೋದು. ಹೌದೌದು. ಈಗ ಬ್ರಾಡ್ ಸ್ಪೆಕ್ಟ್ರಮ್ ಇನ್ಸೆಕ್ಟ್ಸೈಡ್, ಬ್ರಾಡ್ ಸ್ಪೆಕ್ಟ್ರಮ್ ಇನ್ಸೆಕ್ಟ್ಸೈಡ್ ಬಟ್ ಇನ್ಸೆಕ್ಟ್ಸೈಡ್ ಅಂತ ಹೇಳ್ಬೋದು. ಇದು ಯಾವುದೇ ಒಂದು ಪ್ರಾಣಿ ಮೇಲೆ ದುಷ್ಪರಿಣಾಮ ಬೀರೋದಿಲ್ಲ, ಅದಕ್ಕೆ ಇದ್ರ ಮುಖ್ಯ ಪ್ರಾಮುಖ್ಯತೆ ಬಹಳ ಜಾಸ್ತಿ. ಅಂದ್ರೆ ರಸ ಹೀರುವ ಕೀಟಗಳು ಮತ್ತು ಕತ್ತರಿಸಿ ತಿನ್ನುವಂತ ಹುಳುಗಳು, ಕತ್ತರಿಸುವುದು ಮತ್ತೆ ಕೊರಕ ಹುಳುಗಳು, ಕೊರಕ ಹುಳುಗಳು ಬೋರರ್ಸ್ ಅಂದ್ರೆ ಕೊರಕ ಹುಳುಗಳು, ಎಲೆ ತಿನ್ನುವಂತವು ಸಸ್ಯ ರಸ ಇರೋ ಕೀಟಗಳು ಎಲ್ಲವನ್ನು ಹತೋಟಿ ಮಾಡಲಿಕ್ಕೆ ಸಾಧ್ಯ. ವಿಧದ ಕೀಟಗಳ ವಿರುದ್ಧ ಇದು ಪರಿಣಾಮಕಾರಿ ಕೆಲಸ ಮಾಡುತ್ತದೆ. ಮುಖ್ಯವಾಗಿ ತಾವು ಈಗಾಗಲೇ ಬೇವಿನ ಒಂದು ಕೆಲವು ಭಾಗಗಳ ಉಪಯೋಗದ ಬಗ್ಗೆ ತಿಳಿಸಿಕೊಟ್ರಿ. ಯಾವ್ಯಾವ ಭಾಗಗಳನ್ನು ನಾವು ವಿಶೇಷವಾಗಿ ಕೀಟ ನಿರ್ವಹಣೆಯಲ್ಲಿ ಬಳಸಬಹುದು? ಬೇವಿನ ಎಲೆ ಉಪಯೋಗ ಮಾಡಬಹುದು, ಅದೇ ತರ ಬೇವಿನ ಬೀಜದ ಕಷಾಯ ಉಪಯೋಗ ಮಾಡಬಹುದು, ಮತ್ತೆ ಬೇವಿನ ಹಿಂಡಿ ಉಪಯೋಗ ಮಾಡಬಹುದು. ಬೇವಿನ ಎಲೆ ಉಪಯೋಗ ಮಾಡಬೇಕು ಅಂತಂದ್ರೆ ಸ್ವಲ್ಪ ಕಿತ್ತುಬಿಟ್ಟು ನೆರಳಿನಲ್ಲಿ ಒಣಗಿಸಿಬಿಟ್ಟು ಅವನ್ನ ಉಪಯೋಗ ಮಾಡಬಹುದು. ಎಲೆಗಳನ್ನ ಸಾಮಾನ್ಯವಾಗಿ ನೀವು ರೈಸ್ ಅಂದ್ರೆ ಅಕ್ಕಿ ಗೋಧಿ ಈ ತರ ಇದ್ರೆ ಸ್ವಲ್ಪ ಈ ಒಣಗಿದ ಎಲೆಗಳನ್ನ ಅದ್ರ ಜೊತೆಗೆ ಮಿಕ್ಸ್ ಮಾಡಿಟ್ರೆ ಸ್ಟೋರ್ ಅಂದ್ರೆ ಒಂದು ಧಾನ್ಯ ಸಂಗ್ರಹಣೆಯಲ್ಲಿ ಬರೋ ಕೀಟಗಳು ಕಡಿಮೆ ಆಗ್ತವೆ. ಇನ್ನೊಂದು ಮುಖ್ಯ ಅಂತಂದ್ರೆ ಬೇವಿನ ಬೀಜದ ಕಷಾಯ, ಅದು ಎಲ್ಲಾ ಹತ್ರ ಸಾಮಾನ್ಯವಾಗಿ ಉಪಯೋಗ ಮಾಡ್ತೀವಿ. ಈ ಬೇವಿನ ಬೀಜದ ಕಷಾಯ ಬಹಳ ಪ್ರಾಮುಖ್ಯತೆ ಹೊಂದಿದೆ, ಅದೇ ತರ ಬೇವಿನ ಎಣ್ಣೆ ಮತ್ತೆ ಬೇವಿನ ಹಿಂಡಿ. ಈ ಒಂದು ನಾಲ್ಕು ಉತ್ಪನ್ನಗಳನ್ನ ವಿಶೇಷವಾಗಿ ಉಪಯೋಗ ಮಾಡಲಾಗುತ್ತೆ. ಈಗ ತಾವು ಈ ಬೇವಿನ ಬೀಜದ ಕಷಾಯ ಅಂತಂದು ಹೇಳಿದ್ರಿ, ಹೌದು, ಇದನ್ನ ತಯಾರಿಸೋದ್ರ ಬಗ್ಗೆ ಸ್ವಲ್ಪ ವಿವರವಾಗಿ ತಿಳಿಸಿಕೊಡ್ತೀರಿ? ಬೇವಿನ ಬೀಜ ಕಷಾಯ ನಮ್ಮ ಈ ಸಸ್ಯ ಸಂರಕ್ಷಣೆಯಲ್ಲಿ ಬಹಳ ಪ್ರಾಮುಖ್ಯತೆ ಪಡೆದಿದೆ. ಬೇವಿನ ಬೀಜ ಕಷಾಯ ತಯಾರು ಮಾಡಬೇಕು ಅಂತಂದ್ರೆ ನಾವು ಮೊದಲು ಮಾಗಿದ ಹಣ್ಣುಗಳನ್ನ ಸಾಮಾನ್ಯವಾಗಿ ಜುಲೈ ಆಗಸ್ಟ್ ನಲ್ಲಿ ಮರದಿಂದ ಕೆಳಗೆ ಬೀಳ್ತೇವೆ, ಅವನ್ನ ಸಂಗ್ರಹಣೆ ಮಾಡಬೇಕು, ಸಿಪ್ಪೆ ತೆಗೆಸಬೇಕು, ಆಮೇಲೆ ಸ್ವಲ್ಪ ಒಣಗಿಸ್ಬೇಕು. ಒಣಗಿಸಾದ್ಮೇಲೆ ಅವನ್ನ ಮೇಲಿನ ಒಂದು ಕವಚ ಇರ್ತದೆ, ಆ ಕವರ್ ತೆಗಿಬೇಕು, ಸ್ವಲ್ಪ ಕುಟ್ಟಿ ತೆಗಿಬೇಕು. ಹೌದು, ಅಂದ್ರೆ ಕವಚ ರಹಿತ ಬೀಜಗಳನ್ನು ಸಂಗ್ರಹಣೆ ಮಾಡಬೇಕು. ಆ ಕವಚ ರಹಿತ ಬೀಜಗಳನ್ನ ಸಂಗ್ರಹಣೆ ಮಾಡಬೇಕು ಅಂದ್ರೆ ನಾವು ಸಾಮಾನ್ಯವಾಗಿ ಯಾವುದೇ ಒಂದು ಫೀಲ್ಡ್ ಕ್ರಾಪ್ ಅಂದ್ರೆ ಅಗ್ರಿಕಲ್ಚರ್ ಬರ್ತಕ್ಕಂಥ ಬೆಳೆಗಳು, ಆಹಾರ ಬೆಳೆಗಳು ಮತ್ತೆ ವೆಜಿಟೇಬಲ್ಸ್ ಅಂದ್ರೆ ತರಕಾರಿ ಬೆಳೆಗಳಿಗೆ ಬೇರೆ ಬೇರೆ ಕಾನ್ಸಂಟ್ರೇಷನ್ ಪ್ರಮಾಣ ಹೇಳ್ತೀವಿ. ಅಂದ್ರೆ ಫೀಲ್ಡ್ ಕ್ರಾಪ್ಸ್ಗೆ ಯೂಶ್ವಲಿ ಶೇಕಡ 5% ಮತ್ತೆ ಈ ತರಕಾರಿ ಬೆಳೆಗಳಿಗೆ ಶೇಕಡ 4% ಬೇವಿನ ಬೀಜ ಕಷಾಯ ತಯಾರು ಮಾಡಬೇಕು. ಅದಕ್ಕೆ ಸರಿಯಾಗಿ 4 kg ಅಥವಾ 5 kg ಆ ಬೇವಿನ ಅಂದ್ರೆ ಕವಚರಹಿತ ಬೀಜಗಳನ್ನು ತೆಗೆದುಬಿಟ್ಟು ಚೆನ್ನಾಗಿ ಕುಟ್ಟುಬಿಟ್ಟು ಚೆನ್ನಾಗಿ ಕುಟ್ಟದಷ್ಟು ಪುಡಿ ಮಾಡಿದಷ್ಟು ಅದ್ರದ್ದು ಅದೃಷ್ಟ ಕಂಟೆಂಟ್ ಜಾಸ್ತಿ ಆಗುತ್ತೆ. ಅದನ್ನ ಸಾಯಂಕಾಲ ಕುಟ್ಬಿಟ್ಟು ಅವತ್ತು ನೆನಾಕ್ಬೇಕು, ಸುಮಾರು ಒಂದು ರಾತ್ರಿ ನೆನಾಕ್ಬಿಟ್ಟು ನೆಕ್ಸ್ಟ್ ಮಾರ್ನಿಂಗ್ ಬೆಳಿಗ್ಗೆ ಅದನ್ನ ಸೋಸ್ಬೇಕು. ಸೋಸ್ಬಿಟ್ಟು ಬಂತ ದ್ರಾವಣಕ್ಕೆ ನೀವು ಒಂದು 4 kg ಪುಡಿ ಇದು ಮಾಡಕ್ಕೆ ಒಂದು 20 kg ನೀರು ಮಾಡಿದ್ರೆ ಉಳಿದಿರ್ತಕ್ಕಂಥ 80 L ನೀರನ್ನ ಉಪಯೋಗ ಮಾಡಿಬಿಟ್ಟು ಅದನ್ನ 100 L ಮಾಡಿದ್ರೆ ಅದಕ್ಕೆ ಶೇಕಡ 4 ಆಗುತ್ತೆ. ಅದಕ್ಕೆ ಸುಮಾರು ಒಂದು 100 ml ಸೋಪ್ ಸೊಲ್ಯೂಷನ್ ಹಾಕ್ರಿ, ಇಲ್ಲ ನಿಮ್ಮ ಹತ್ರ ಸೋಪ್ ಸೊಲ್ಯೂಷನ್ ಇಲ್ಲ ಅಂತಂದ್ರೆ ಬಾರ್ ಸೋಪ್ಗಳು ಇವೆಲ್ಲ ಡಿಟರ್ಜೆಂಟ್ಸ್ ಅಂತ ಹೇಳ್ತೀವಿ. ಬಾರ್ ಸೋಪ್ ಒಂದು 2-3 ಗೀರುಗಳನ್ನ ಚೆನ್ನಾಗಿ ಕಿವುಚಿಬಿಟ್ಟು ಅದಕ್ಕೆ ಮಿಕ್ಸ್ ಮಾಡಿದ್ರೆ ಚೆನ್ನಾಗಿ ಹರಡುತ್ತೆ ಸ್ಪ್ರೇ ಮಾಡ್ಲಿಕ್ಕೆ. ಅದು ಬೇವಿನ ಬೀಜ ಕಷಾಯ ತಯಾರು ಮಾಡೋ ವಿಧಾನ. ಬಟ್ಟೆ ಸಾಬೂನೇ ಹಾಕಬೇಕು, ಬಟ್ಟೆ ಸಾಬೂನೇ ಹಾಕೊಳ್ಬೇಕು. ಬಾರ್ ಸಾಬೂನು, ಬಾರ್ ಸಾಬೂನು ಅಂದ್ರೆ ಕೇಕ್ ರೀತಿ ಬರುತ್ತವಲ್ಲ ಸಾಬೂನುಗಳು, ಅವನ್ನ ಬಳಸಬಾರ್ದು. ಬಾರ್ ಸಾಬೂನು ಸ್ವಲ್ಪ ಮೃದುವಾಗಿರ್ತವೆ, ಉದ್ದುದ್ದ ಇರ್ತವಲ್ಲ, ಅವನ್ನ ನಾವು ಉಪಯೋಗ ಮಾಡಿದ್ರೆ ಒಳ್ಳೇದು. ಇಲ್ಲಾಂದ್ರೆ ಸೋಪ್ ಸೊಲ್ಯೂಷನ್ ಸಿಗ್ತದೆ, ಅದನ್ನು ಉಪಯೋಗ ಮಾಡಬಹುದು. ಅದು ಬಹಳ ಮುಖ್ಯವಾದ ಅಂಶ. ಅಂದ್ರೆ ಇದನ್ನ ಉಪಯೋಗ ಮಾಡೋದ್ರ ಒಂದು ಉದ್ದೇಶ ಏನು ಅಂತಾರೆ? ಈ ಸೋಪ್ ದ್ರಾವಣ, ಸೋಪ್ ದ್ರಾವಣ ಮಾಡೋ ಉದ್ದೇಶ ಚೆನ್ನಾಗಿ ಸ್ಪ್ರೆಡ್ ಆಗಲಿ ಅಂದ್ರೆ ಹರಡಲಿ, ನೀವು ಸ್ಪ್ರೇ ಮಾಡ್ತಕ್ಕಂತ ಭಾಗಗಳ ಮೇಲೆ ಚೆನ್ನಾಗಿ ಹರಡುತ್ತೆ ಇವನ್ನ. ಸೊ ಅದಕ್ಕೆ ಉಪಯೋಗ ಮಾಡ್ತಾರೆ ಸೋಪ್ ಸೊಲ್ಯೂಷನ್ ಅಂತ ಹೇಳಿ. ಅಂದ್ರೆ ಅದು ಚೆನ್ನಾಗಿ ಅಂಟ್ಕೊಳ್ಳೋಕೆ, ಚೆನ್ನಾಗಿ ಅಂಟ್ಕೊಳ್ಳೋಕೆ ಉಂಟಾಗುತ್ತೆ, ಮತ್ತೆ ಸ್ಪ್ರೆಡ್ ಆಗಬೇಕು ಅಂದ್ರೆ ಚೆನ್ನಾಗಿ ಹರಡಲಿಕ್ಕೆ ಉಂಟಾಗುತ್ತೆ ಅದು. ಮತ್ತೆ ವಿಶೇಷವಾಗಿ ನಾವು ತರಕಾರಿ ಬೆಳೆಗಳಿಗೆ ಉಪಯೋಗಿಸುವಾಗ ಶೇಕಡ 4% ಮಾತ್ರ ಬಳಸ್ಕೋಬೇಕು. ಶೇಕಡ 4% ತರಕಾರಿ ಬೆಳೆಗಳಿಗೆ, ಬೇರೆ ಬೆಳೆಗಳಿಗೆ ಶೇಕಡ 5% ತಯಾರು ಮಾಡಬೇಕು. ಹಾಗೆ 4-5 kg ಕವಚರಹಿತ ಒಳ್ಳೆ ಬೀಜಗಳನ್ನು ಉಪಯೋಗ ಮಾಡಿ ಚೆನ್ನಾಗಿ ಪೌಡರ್ ಮಾಡಿ ಉಪಯೋಗ ಮಾಡಿದ್ರೆ ಒಳ್ಳೆ ರಿಸಲ್ಟ್ಸ್ ಬರುತ್ತೆ. ಈಗ ತಾವು ಬೇವಿನ ಎಣ್ಣೆಯ ತಿಳಿ ಹಾಲು ಅಂತ ಹೇಳಿದ್ರಿ, ಹೌದು, ಇದನ್ನು ಯಾವ್ಯಾವ ಕೀಟಗಳ ವಿರುದ್ಧ ಬಳಸ್ಕೊಳ್ತೀವಿ? ಸಾಮಾನ್ಯವಾಗಿ ಬೇವಿನ ಎಣ್ಣೆ ತಿಳಿ ಹಾಲು ನಾವು ರಸ ಹೀರೋ ಕೀಟಗಳಿಗೆ ಉಪಯೋಗ ಮಾಡ್ತೀವಿ. ಯಾವಾಗಾದ್ರು ಕೆಲವೊಂದು ಕೇಸ್ಗಳಲ್ಲಿ ಕೆಲವೊಂದು ಈ ಎಲೆ ತಿನ್ನೋ ಕೀಟಗಳಿಗೂ ಸಹ ವಿಕರ್ಷಕವಾಗಿ ಉಪಯೋಗ ಮಾಡಬಹುದು. ಸಾಮಾನ್ಯವಾಗಿ ಸಸ್ಯ ರಸ ಇರುವ ಕೀಟಗಳಿಗೆ ನಾವು ಉಪಯೋಗ ಮಾಡ್ತೀವಿ. ಇದನ್ನ ಹೇಗೆ ತಯಾರಿಸ್ಕೋಬಹುದು ಅಂತ ಅಂದ್ರೆ, ಎಷ್ಟು ಪ್ರಮಾಣದ ಒಂದು ಬೇವಿನ ಎಣ್ಣೆ ತಿಳಿ ಹಾಲನ್ನು ನಾವು ಬಳಸ್ಕೋಬೇಕು? ಸಾಮಾನ್ಯವಾಗಿ ಶೇಕಡ 2 ಎಣ್ಣೆಯ ತಿಳಿ ಹಾಲನ್ನು ಉಪಯೋಗ ಮಾಡ್ಕೋಬೇಕು. ಶೇಕಡ 2 ಎಣ್ಣೆಯ ತಿಳಿ ಹಾಲನ್ನು ಉಪಯೋಗ ಮಾಡಬೇಕಂದ್ರೆ 2 L ಬೇವಿನ ಎಣ್ಣೆ ತಗೊಳ್ಬೇಕು. ಅದಕ್ಕೆ ಈ ಎಣ್ಣೆ ನೀರಿನಲ್ಲಿ ಕರಗೋದಿಲ್ಲ, ಹೌದು, ತೇಲ್ಬಿಡುತ್ತೆ. ಅದಕ್ಕೆ ಏನ್ ಮಾಡಬೇಕು ಅಂದ್ರೆ ಸೋಪ್ ಸೊಲ್ಯೂಷನ್ ತಗೊಳ್ಬೇಕು, ಸೋಪ್ ದ್ರಾವಣ ಉಪಯೋಗ ಮಾಡ್ಕೊಂಡು ಸುಮಾರು 500 ml 500 ಅಥವಾ 600 ml ತಗೊಂಡ್ಬಿಟ್ಟು ಚೆನ್ನಾಗಿ ಕಲಕ್ಸ್ಬೇಕು. ಆ ನೀರಿನಲ್ಲಿ ಆಗ್ತಾ ಆಗ್ತಾ ಹೋದ್ರೆ ಕರಗ್ತಾ ಹೋಗುತ್ತೆ. ಅದು ಚೆನ್ನಾಗಿ ಕರಗಿದಾದ್ಮೇಲೆ 2 L ಈ 500 ml ನಲ್ಲಿ ಮತ್ತೆ ರಿಮೈನಿಂಗ್ ಒಂದು 99 L 99.5 L ನೀರಿನಲ್ಲಿ ಹಾಕಿದ್ರೆ ಶೇಕಡ 2 ತಿಳಿ ಹಾಲು ತಯಾರಾಗುತ್ತೆ. ಅದನ್ನ ನೀವು ಫರ್ದರ್ ಉಪಯೋಗ ಮಾಡಬಹುದು ಸ್ಪ್ರೇ ಮಾಡ್ಲಿಕ್ಕೆ. ಅಂದ್ರೆ ನಾವು 98 L ಅಲ್ಲಿಗೆ ಹಾಕೋಬೇಕು. 98-99 ನೀವು ಎಷ್ಟು ಉಪಯೋಗ ಮಾಡಿರ್ತೀರ ಸೋಪ್ ಸೊಲ್ಯೂಷನ್, ರಿಮೈನಿಂಗ್ ಕ್ವಾಂಟಿಟಿ ನೀವು ನೀರು ಉಪಯೋಗ ಮಾಡಬೇಕು. ಇಲ್ಲಿ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಚೆನ್ನಾಗಿ ಕರಗಬೇಕು. ನೀವು ಒಂದ್ ಕಡೆಯಿಂದ ಎಣ್ಣೆ ಹಾಕ್ಬೇಕು, ಒಂದ್ ಕಡೆಯಿಂದ ಸೋಪ್ ಸೊಲ್ಯೂಷನ್ ಆಗ್ತಾ ಆಗ್ತಾ ಕರಗಿಸ್ತಾ ಹೋಗ್ಬೇಕು. ಹಂಗಾದ್ರೆ ಮಾತ್ರ ಕರಗುತ್ತೆ, ಇಲ್ಲಾಂತಂದ್ರೆ ಅದ್ ಮೇಲೆ ತೇಳ್ತಾ ಹೋಗುತ್ತೆ, ಉಪಯೋಗ ಆಗೋದಿಲ್ಲ. ಹೌದೌದು, ಸಿಂಪರಣೆ ಮಾಡಿದ್ರೆ ಪ್ರಯೋಜನ ಹೌದು, ಅದು ಎಲೆ ಮೇಲೆ ನಿಲ್ಲೋದು ಇಲ್ಲ, ಎಲ್ಲ ಜಾರಿ ಹೋಗುತ್ತೆ. ಹೌದೌದು, ಇಲ್ಲೂ ಒಂದ್ ವೇಳೆ ಸೋಪಿನ ದ್ರಾವಣ ಸಿಗಲಿಲ್ಲ ಅಂದ್ರೆ ಬಾರ್ ಸಾಬೂನ್ ಬಳಸಿ, ಬಾರ್ ಸೋಪನ್ನು ಉಪಯೋಗ ಮಾಡಬಹುದು. 500 ಗ್ರಾಂ ಬಳಸ್ಕೋಬಹುದು, 500 ಗ್ರಾಮ್ 600 ಗ್ರಾಮ್ ಅದು ಎಷ್ಟು ಚೆನ್ನಾಗಿ ಕರಗೋಂಗೆ ಸ್ವಲ್ಪ ಕಿವಿಚಿ ಕಿವಿಚಿ ಮಾಡಿಬಿಟ್ಟು ನೀವು ಆಗ್ತಾ ಹೋಗಿ ಕರಗ್ತಾ, ಒಂದು ಕೈಯಲ್ಲಿ ಇದು ಮಾಡಬೇಕು, ಒಂದು ಕೈಯಲ್ಲಿ ಕಲಕ್ತಾ ಹೋದ್ರೆ ಕರಗುತ್ತದನ್ನು ಉಪಯೋಗ ಮಾಡಲು ಸಾಬೂನ್ ಕರಗಿಸ್ಕೊಂಡು ದ್ರಾವಣ ತಯಾರು ಮಾಡಬೇಕು. ಹೌದೌದು, ಆಮೇಲೆ ನಾವು ಎಣ್ಣೆ ಅದಕ್ಕೆ ಬರೆಸ್ಕೋಬೇಕು. ಹೌದೌದು, ಮೊದಲು ಇದು ಸೋಪ್ ದ್ರಾವಣ ರೆಡಿ ಇರಬೇಕು, ಆಮೇಲೆ ನೀವು ಹಾಕಿಂತ ಹೋದ್ರೆ ನೀವು ಇದು ಕಲಸ್ತಾ ಇರಬೇಕು, ಎಣ್ಣೆ ಬೆರಕೆ ಆಗುತ್ತೆ, ಆಮೇಲೆ ನೀರ್ ಸೋರಿಸ್ಬೇಕು. ಹೌದು, ಹೀಗೆ ಅಂತಂತವಾಗಿ ನಾವು ಅಂತಂತವಾಗಿ ಉಪಯೋಗ ಮಾಡಬೇಕು. ಯಾಕಂದ್ರೆ ಮೊದಲೇ ನಾವು ಸೋಪಿನ ದ್ರಾವಣವನ್ನ ನೀರಿಗೆ ಸೇರಿಸ್ಬಿಟ್ರೆ ಮತ್ತೆ ಸಮಸ್ಯೆ ಆಗುತ್ತೆ. ಸ್ವಲ್ಪ ಸ್ವಲ್ಪ ಹಾಕಿಂತ ಹೋಗ್ಬಿಟ್ಟು ಚೆನ್ನಾಗಿ ಕರಗಿಸಿದ್ರೆ ಚೆನ್ನಾಗಿ ರಿಸಲ್ಟ್ಸ್ ಚೆನ್ನಾಗಿ ಬರ್ತದೆ. ಚೆನ್ನಾಗಿ ಈ ಬೇವಿನ ಎಣ್ಣೆ ಮತ್ತು ಸೋಪಿನ ದ್ರಾವಣ ಇವನ್ನ ಮಿಶ್ರಣ ಮಾಡ್ಕೋ. ಹೌದೌದು, ಮಿಶ್ರಣ ಮಾಡ್ಕೊಂಡ್ಮೇಲೆ ನೀರು ಹಾಕ್ಬೇಕು. ಹೌದು, ಈ ಹಂತವನ್ನ ನಮ್ಮ ರೈತರು ಗಮನದಲ್ಲಿ ಗಮನದಲ್ಲಿಟ್ಕೋಬೇಕಾಗುತ್ತೆ. ಇನ್ನೊಂದು ನಾವು ಪೋಷಕಾಂಶದ ಆಗರವಾಗಿ ಬಳಸುವಂತದ್ದು ಅಂದ್ರೆ ಬೇವಿನ ಹಿಂಡಿ. ಇವತ್ತು ಇದಕ್ಕೆ ಬೇಡಿಕೆನೂ ಕೂಡ ಹೆಚ್ಚಾಗುತ್ತೆ, ತುಂಬಾ ಜಾಸ್ತಿ ಇದೆ. ಇದನ್ನ ಕೀಟನಾಶಕವಾಗಿ ಹೇಗೆ ಬಳಸ್ಕೋಬಹುದು ಅಂತ ಏನೇನು ಉದ್ದೇಶಗಳಿಗೆ ಬಳಸ್ಕೋಬಹುದು? ಹೌದು, ನೋಡಿ, ನೀವು ಎಣ್ಣೆ ತೆಗೆದ ತಕ್ಷಣ ಗಾಣದಲ್ಲಿ ಹಿಂಡಿ ಉಳಿಯುತ್ತೆ. ಈ ಹಿಂಡಿ ಬಹಳ ಪ್ರಾಮುಖ್ಯತೆ ಪಡೆದಿದೆ, ಇದು ನ್ಯೂಟ್ರಿಯಂಟು ಆಗುತ್ತೆ, ಕೆಲವೊಂದು ಕೀಟಗಳನ್ನ ಹತೋಟಿ ಮಾಡಬಹುದು. ಇದಕ್ಕೆ ಈಗಾಗಲೇ ನಾವು ಮೊದಲೆಲ್ಲ ಹೇಳ್ತಾ ಇದ್ವಿ, ಯಾವುದೇ ಒಂದು ಬೆಳೆಗಾಗಿ ಸ್ವಲ್ಪ ಉಳಿದ್ರೆ ಹಾಕಿ ಬೆಳೆಗಳಿಗೆ ಅಥವಾ ನೆಲಕ್ಕೆ ಹಾಕಿ ಅಂತೇಳಿ. ಈ ನೆಲಕ್ಕೆ ಹಾಕೋದ್ರಿಂದ ನಾವು ಗೊಣ್ಣೆ ಹುಳ ಹತೋಟಿ ಮಾಡಬಹುದು, ನೆಮಟೋಡ್ಸ್ ಅಂದ್ರೆ ಜಂತು ಹುಳುಗಳನ್ನ ಹತೋಟಿ ಮಾಡಬಹುದು. ಜೊತೆಗೆ ಸ್ವಲ್ಪ ಈ ನೈಟ್ರೋಜನ್ ಇರೋದು ಈ ಬೆಳೆಗಳೆಲ್ಲ ಚೆನ್ನಾಗಿ ಒಂಥರ ಹೆಲ್ದಿ ಕಾಣ್ತವೆ, ಆರೋಗ್ಯಕರವಾಗಿ ಸಾರಜನಕದ ಅಂಶ ಹೆಚ್ಚಿರೋದ್ರಿಂದ ಈ ಎಲ್ಲ ನೆಲದಲ್ಲಿ ಬರ್ತಕ್ಕಂಥ ಕೀಟಗಳು ಜೊತೆಗೆ ಗೆದ್ದಲು, ಗೊಣ್ಣೆ ಹುಳು, ಜಂತು ಹುಳು ಈ ಮೂರನ್ನ ಸಹ ಹತೋಟಿ ಮಾಡಬಹುದು ಅಂತ ಈ ಎಕ್ಸ್ಪೆರಿಮೆಂಟ್ ಅಲ್ಲಿ ಇದು ಪ್ರೂಫ್ ಆಗಿದೆ. ಅಂದ್ರೆ ಮುಖ್ಯವಾಗಿ ಈ ಮಣ್ಣಲ್ಲಿರುವಂತ ಮಣ್ಣಿನಲ್ಲಿಗೆ ಬಹಳ ಪರಿಣಾಮಕಾರಿಯಾಗಿ ಕೆಲಸ ಆಗುತ್ತೆ. ಅಂದ್ರೆ ಇದರಲ್ಲಿ ಒಂದು ಪೋಷಕಾಂಶಗಳು ಕೂಡ ಸಮರ್ಥ. ಹೌದೌದು, ಸ್ವಲ್ಪ ಹಾಗೆ ಸ್ವಲ್ಪ ನೀರು ಕೊಡ್ತಾ ಇದ್ದು ಸ್ವಲ್ಪ ಚೆನ್ನಾಗಿ ಬರ್ತದೆ. ಈಗಾಗಲೇ ನಾವು ತೆಂಗಿನ ಮರಕ್ಕಿದ ಒಂದು ರೆಕಮೆಂಡೇಶನ್ ಇದೆ. ಮತ್ತೆ ಇನ್ನೊಂದೇನು ಅಂದ್ರೆ ನಮ್ಮ ಈ ಕೋಸು ಬೆಳೆಗಾರರು, ಹೌದು, ಎಲೆಕೋಸು, ಹೂಕೋಸು, ಗೆಡ್ಡೆ ಕೋಸು ಬೆಳೆಯುವಂತವ್ರು ಬೇವಿನ ಹಿಂಡಿಯನ್ನು ವಿಶೇಷವಾಗಿ ಬಳಸ್ತಾ ಇರ್ತಾರೆ, ರಸ ಹೀರುವಂತ ಕೀಟಗಳು. ಮತ್ತೆ ಈ ಸಾವಯವ ಕೃಷಿಕರು, ಸಾವಯವ ಕೃಷಿಯಲ್ಲಿ ಸಹ ಬೇವಿನ ಹಿಂಡಿ ತುಂಬಾ ಪ್ರಮಾಣದಲ್ಲಿ ಬಳಕೆ ಆಗ್ತಿದೆ. ಎಲ್ಲಾ ಬೆಳೆಗಳಿಗೂ ಸಹ ಸಾಮಾನ್ಯವಾಗಿ ಇದನ್ನ ಹೇಳ್ತಾ ಹೋಗ್ತಾ ಇದೀವಿ. ಮತ್ತೆ ಇವತ್ತು ನಮ್ಮ ಸಾವಯವ ಕೃಷಿಕ ರೈತರು ಕೀಟಗಳನ್ನ ನಿಯಂತ್ರಣ ಮಾಡಬೇಕು ಅಂದ್ರೆ ಇದೇ ರಾಮಬಾಣ ಇದ್ದಂಗೆ. ಎಲ್ಲದಕ್ಕೂ ನಾವೀಗ ಬೇವಿನ ಎಣ್ಣೆ, ಬೇವಿನ ಹಿಂಡಿ, ಬೇವಿನ ಬೀಜದ ಕಷಾಯ ಈಗಾಗಲೇ ಸಾಕಷ್ಟು ಪ್ರಮಾಣದಲ್ಲಿ ಸಿಗ್ತಾ ಇದಾವೆ. ಅದನ್ನು ಉಪಯೋಗ ಮಾಡಿದ್ರೆ ರೈತರು ಒಳ್ಳೆ ಕೀಟನಾಶಕ ರಹಿತ ಇವನ್ನ ಉಪಯೋಗ ಮಾಡಿ ಕೀಟಗಳನ್ನು ನಿಯಂತ್ರಣ ಮಾಡಬಹುದು. ಇನ್ನೊಂದು, ಇವತ್ತು ಕೆಲವು ವಾಣಿಜ್ಯ ಸಂಸ್ಥೆಗಳು ಕೂಡ ಈ ಬೇವಿನ ಪದಾರ್ಥಗಳನ್ನು ಬಳಸಿಕೊಂಡು ಮೊದಲೇ ತಯಾರಾಗಿರುವಂತ ಪದಾರ್ಥಗಳನ್ನ ರೈತರಿಗೆ ಮಾರಾಟ ಮಾಡಬಹುದು. ಈ ಅಜೆಂಡ ರಿಯಾಕ್ಷನ್ ಕಂಟೆಂಟ್ ಅಂತ ಈಗಾಗಲೇ ಹೇಳಿದೆ, ಅದ್ರಲ್ಲಿ ಬೇವಿನಲ್ಲಿ ಇರತಕ್ಕಂತ ಅದ್ರ ಪ್ರಮಾಣದ ಮೇಲೆ ಬೇರೆ ಬೇರೆ 300 ppm ಅಥವಾ 1500, 10,000, 15,000, 30,000 ppm ಸಿಗುತ್ತೆ. ಡಿಪೆಂಡಿಂಗ್ ಅಪಾನ್ ದಿ ಕ್ರಾಪ್, ಅದರದ್ದು ಬೆಳೆಗಳಿಗೆ ಅನುಗುಣವಾಗಿ ಅದನ್ನ ನೀರಿನಲ್ಲಿ ಹಾಕಿಬಿಟ್ಟು ಬೇರೆ ಕೀಟನಾಶಕ ಟೈಪ್ ಇದನ್ನ ಉಪಯೋಗ ಮಾಡಿದ್ರೆ ಹತೋಟಿ ಮಾಡ್ಲಿಕ್ಕೆ ಇದೆ. ಈಗಾಗಲೇ ಇವೆಲ್ಲ ಮಾರುಕಟ್ಟೆಯಲ್ಲಿ ಬೇರೆ ಬೇರೆ ಹೆಸರಿನಲ್ಲಿ ಸಿಗ್ತದವೆ. ಇಲ್ಲಿ ಸಹ ನೀವು ಸಸ್ಯ ರಸ ಇರುವುದಕ್ಕೆ, ಕೊರಕ ಹುಳುಗಳಿಗೆ, ಮತ್ತೆ ಎಲೆ ತಿಂತಕ್ಕಂಥ ಕೀಟಗಳು ಸಹ ಇವೆಲ್ಲ ಬೇರೆ ಬೇರೆ ಪ್ರಮಾಣ ಹೆಸರಿನಲ್ಲಿ ಸಿಗ್ತವೆ. ಅವನ್ನು ಉಪಯೋಗ ಮಾಡಿದ್ರೆ ಒಳ್ಳೆಯದು. ಅಂದ್ರೆ ಈ ವಾಣಿಜ್ಯ ರೀತಿಯಲ್ಲಿ ಮಾರಾಟ ಮಾಡ್ತಾ ಇದಾರಲ್ಲ ಪದಾರ್ಥಗಳು, ಇವು ಸರಾಗವಾಗಿ ನೀರಿನಲ್ಲಿ ಕರಗ್ತವೆ ಅಥವಾ ಇಲ್ಲೂ ಕೂಡ ನಾವು ಸೋಪಿನ ದ್ರಾವಣ ತಯಾರು ಮಾಡಿ ಸಾಮಾನ್ಯವಾಗಿ ಇವರೆಲ್ಲಾನು ಕೇರ್ ತಗೊಂಡ್ಬಿಟ್ಟು ಅವನ್ನ ಸರಾಗವಾಗಿ ನೀರಿನಲ್ಲಿ ಕರಗಂತವೆ ಸಿಗ್ತದವೆ. ಅವ್ರದ್ದು ಡೈರೆಕ್ಟ್ ಆಗಿ ಉಪಯೋಗ ಮಾಡಬಹುದು ಅವನ್ನ. ಅದರಲ್ಲಿ ಯಾವ ಪ್ರಮಾಣದಲ್ಲಿ ಬಳಸ್ಕೋಬೇಕು ಅನ್ನೋದು ಅದು ಇರ್ತದೆ. ಆದ್ರೆ ಹೇಳಿದಲ್ಲ ಈಗಾಗಲೇ 1500 ಮಿನಿಮಮ್ ಸ್ಟಾರ್ಟ್ ಆಗಿ ಅದು 5,000, 10,000, 15,000, 20,000, 50,000 ಸಿಗುತ್ತೆ. 50,000 ಉಪಯೋಗ ಮಾಡಕ್ಕೆ ಕಡಿಮೆ ಪ್ರಮಾಣ ಉಪಯೋಗ ಮಾಡಕ್ಕೆ ಮೇ ಬಿ 1 ಅಥವಾ 2 ml 1 liter ನೀರಿಗೆ ಹಾಕಿ ಸಿಂಪರಣೆ ಮಾಡಿದ್ರೆ ಸಾಕಾಗುತ್ತೆ. ಅಂದ್ರೆ ಇದ್ರ ಬಳಕೆ ಮಾಡೋದು ಸುಲಭ ಅಂತೀರಾ? ಹೌದು, ಸ್ವಲ್ಪ ವಾಣಿಜ್ಯ ಪದಾರ್ಥಗಳು. ಹೌದು ಸ್ವಲ್ಪ, ಆದ್ರೆ ಇದು ಸ್ವಲ್ಪ ಬೆಲೆ ಸ್ವಲ್ಪ ಜಾಸ್ತಿ ಆಗಬಹುದು. ಅದಕ್ಕೋಸ್ಕರ ನೀವು ಬೆಟರ್ ಅಂತಂದ್ರೆ ಬೀಜ ಕಷಾಯ ತಯಾರು ಮಾಡಿ ಉಪಯೋಗ ಮಾಡಿದ್ರೆ ತುಂಬಾ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಅಂದ್ರೆ ಒಬ್ಬರು ರೈತರು ಅಂದ್ರೆ ಒಂದ್ 4-5 ಬೇವಿನ ಮರ ಹಾಕೊಳ್ಳೋದು ಒಳ್ಳೇದು. ಹೌದು, ಈಗಾಗಲೇ ಯೂಶಲಿ ಇರ್ತವೆ, ಈಗ ಬೇರೆ ಬೇರೆ ವೆರೈಟೀಸ್ ಬಂದವೆ. ಈಗ ಈ ಜೈವಿಕ ಇಂಧನ ಮಂಡಳಿಯವರು ಹೌದು, ವಿಶೇಷವಾಗಿ ಬೇವಿನ ಮರಗಳನ್ನು ಬೆಳೆಸೋದು ಕೊತ್ತು ಕೊಡ್ತಾ ಇದೆ. ಹೌದೌದು, ಬೇವು ಮತ್ತು ಹೊಂಗೆ ಶಾರ್ಟ್ ಗೆಸ್ಟೇಷನ್ ಪೀರಿಯಡ್ ಅಂತಂದ್ರೆ ಜನರು ಒಂದು ಸ್ವಲ್ಪ ಕಡಿಮೆ ಅವಧಿಯಲ್ಲಿ ಒಳ್ಳೆ ಬೆಳೆ ಸಿಗುವಂತ ವೆರೈಟೀಸ್ ಇದೆ ಅಂತ ಉಪಯೋಗ ಮಾಡಿದ್ರೆ ಒಳ್ಳೇದು. ಈ ಹೊಲದ ಬದುಗಳಲ್ಲಿ ವಿಶೇಷವಾಗಿ ಹೊಲದ ಬದುಗಳಲ್ಲಿ ಜಮೀನುಗಳಲ್ಲಿ ಹಾಕಿದ್ರೆ ಒಳ್ಳೆಯದಕ್ಕೆ ಬಹಳ ಅನುಕೂಲ. ಹೌದೌದು, ಅದು ಈಗಾಗಲೇ ಬೇವು ಹಲವಾರು ಗುಣಗಳನ್ನು ಹೊಂದಿದೆ, ಔಷಧೀಯ ಗುಣಗಳು ಮತ್ತೆ ಕೀಟನಾಶಕ, ಅದನ್ನ ಉಪಯೋಗ ಸ್ವಲ್ಪ ವೃದ್ಧಿ ಮಾಡಬೇಕು ಅನ್ಸುತ್ತೆ. ಅಂದ್ರೆ ಬೇವು ಈ ಸಸ್ಯಜನ್ಯ ಕೀಟನಾಶಕಗಳಲ್ಲಿ ಅಗ್ರಸ್ಥಾನ ಪಡೆದಿದೆ. ಹೌದೌದು, ಎಲ್ಲದಕ್ಕಿಂತ ಅಗ್ರಸ್ಥಾನ. ಇದನ್ನ ಬಿಟ್ಕೊಂಡ್ರೆ ಇನ್ಯಾವ್ಯಾವ ನಾವು ಸಸ್ಯಜನ್ಯ ಕೀಟನಾಶಕಗಳನ್ನ ಬಳಸ್ಕೋ? ಈಗಾಗಲೇ ನಾನು ಹೇಳಿದೆ ತಂಬಾಕು, ತಂಬಾಕಿನಿಂದ ನಾವು ಇದರಲ್ಲಿ ಸಹ ನಾವು ತಂಬಾಕಿನ ಒಂದು ದ್ರಾವಣ ತಯಾರು ಮಾಡಬಹುದು. ದ್ರಾವಣ ತಯಾರು ಮಾಡಿ ಸ್ವಲ್ಪ ನೀರಿನಲ್ಲಿ ಹಾಕಿಬಿಟ್ಟು ಸ್ವಲ್ಪ ಕಾಯಿಸಬೇಕು. ಕಾಯಿಸಿಬಿಟ್ಟು ಕೆಲವೊಂದು ಸಸ್ಯರಸ ಇರುವ ಕೀಟ, ಅದು ಸುಮಾರು 1700 ಅಲ್ಲೇ ಉಪಯೋಗ ಆಗಿದೆ ಕೆಲವೊಂದು ಸಸ್ಯರಸ ಇರುವ ಕೀಟಗಳಿಗೆ ಆಗಿದೆ. ಅದೇ ತರ ನೀವು ಹೊಂಗೆ, ಹೊಂಗೆ ಬೀಜದಿಂದ ಎಣ್ಣೆ ತೆಗಿತಾರೆ ಮತ್ತೆ ಹಿಂಡಿ ಬರುತ್ತೆ. ಹೊಂಗೆ ಬೀಜದ ಎಣ್ಣೆಯಿಂದ ಉಪಯೋಗ ಮಾಡಿಕೊಂಡು ಹಾರ್ಟಿಕಲ್ಚರ್ ಕ್ರಾಪ್ಸ್ ನಲ್ಲಿ ತೋಟಗಾರಿಕಾ ಬೆಳೆಗಳಲ್ಲಿ ಮೀಲಿ ಬಗ್ಸ್ ಅಂತ ಬರುತ್ತೆ. ಬಿಳಿ ಹುಟ್ಟಿನ ತಿಗಣೆಗಳು ಮತ್ತೆ ಶಲ್ಕ ಕೀಟಗಳನ್ನು ಹತೋಟಿ ಮಾಡಲಿಕ್ಕೆ ಈಗಾಗಲೇ ನಮ್ಮ ಒಂದು ಪ್ರಯೋಗಗಳು ನಡೆದಿವೆ. ಪ್ಯಾಕೇಜ್ ಆಫ್ ಪ್ರಾಕ್ಟೀಸ್ ನಲ್ಲೂ ಸಹ ಶಿಫಾರಸು ಮಾಡಲಾಗಿದೆ ಅದೇ ತರ ಹಿಪ್ಪೆ ಅಂತ ಒಂದು ಬರುತ್ತೆ. ಹಿಪ್ಪೆನಲ್ಲೂ ಸಹ ಹಿಪ್ಪೆ ಆಯಿಲ್, ಹಿಪ್ಪೆ ಎಣ್ಣೆ ಮತ್ತೆ ಹಿಪ್ಪೆ ಹಿಂಡಿ, ಅವು ಸಹ ನೀವು ಈ ತೋಟಗಾರಿಕಾ ಬೆಳೆಗಳಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಉಪಯೋಗ ಮಾಡಬಹುದು. ಅದೇ ತರ ನಾವು ರಾಮಫಲ ಮತ್ತು ಸೀತಾಫಲ ಅದರಲ್ಲೂ ಸಹ ನೀವು ಸಸ್ಯರಸ ಇರೋದು ಕೀಟಗಳನ್ನ ಹತೋಟಿ ಮಾಡೋದು, ಇಲ್ಲಿನ ಎಣ್ಣೆ ತೆಗಿಬಹುದು, ಎಣ್ಣೆ ತೆಗೆದ್ಬಿಟ್ಟು ಉಪಯೋಗ ಮಾಡಿದ್ರೆ ಒಳ್ಳೇದು. ಮತ್ತೆ ಇನ್ನೊಂದು ಸಾಮಾನ್ಯವಾಗಿ ಬೆಳ್ಳುಳ್ಳಿ, ಬೆಳ್ಳುಳ್ಳಿ ಸ್ವಲ್ಪ ಬೆಲೆ ಜಾಸ್ತಿ ಇದೆ, ಬಟ್ ಗಾರ್ಲಿಕ್ ಅದನ್ನ ಸಹ ಒಂದು ಸೊಲ್ಯೂಷನ್ ಮಾಡಿಬಿಟ್ಟು ಸಸ್ಯರಸ ಇರೋ ಕೀಟಗಳನ್ನ ಉಪಯೋಗ ಮಾಡಬಹುದು ಅಂತ ನಾನು ಹೇಳ್ಬೋದು. ಈಗ ಮುಖ್ಯವಾಗಿ ನಾವು ತಂಬಾಕು ಅಂತ ಮಾತಾಡಿದ್ವಿ, ತಂಬಾಕ್ ನಲ್ಲಿ ಯಾವ ಒಂದು ಕೀಟನಾಶಕ ಗುಣ ಇರುವಂತ ವಸ್ತು ಇದೆ ಅಂತ? ಅದ್ರಲ್ಲಿ ನಿಕೋಟಿಯಾನ, ರಸ್ಟಿಕ ನಿಕೋಟಿನ್, ಅದರಲ್ಲಿ ಆ ಒಂದು ಅಂಶ ಇರೋದ್ರಿಂದ ನಿಕೋಟಿನ್ ಇರೋದ್ರಿಂದ ಈ ಸಸ್ಯರಸ ಇರೋ ಕೀಟಗಳನ್ನ ಹತೋಟಿ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಮುಖ್ಯವಾಗಿ ಇದನ್ನ ಈ ರಸವನ್ನ ನಾವು ತಯಾರು ಮಾಡ್ಕೋಬೇಕು ಅಂದ್ರೆ ಹೇಗೆ ಮಾಡ್ಕೋಬಹುದು ಅಂತ? ಶೇಕಡ 2 ಪ್ರಮಾಣದ ರಸ ತಯಾರು ಮಾಡಬೇಕು ಅಂತಂದ್ರೆ 1-2 ಕೆಜಿ ಟೊಬ್ಯಾಕೊ, ಅದೇನು ಒಳ್ಳೆ ಟೊಬ್ಯಾಕೊ ಉಪಯೋಗ ಮಾಡಬೇಕಂತಿಲ್ಲ, ಸ್ವಲ್ಪ ವೇಸ್ಟ್ ಇದ್ರೂ ಪರವಾಗಿಲ್ಲ. 1-2 ಕೆಜಿ ತಗೊಂಡ್ಬಿಟ್ಟು ಅದನ್ನ ನೀರಿನಲ್ಲಿ ಕಾಯಿಸಬೇಕು, 1 ಗಂಟೆ ಅಷ್ಟು ಕಾಯಿಸಿಬಿಟ್ಟು ಆಮೇಲೆ ಸೋಸಿಬಿಟ್ಟು ಅದಕ್ಕೆ 1 ಲೀಟರ್ ಯೂಸ್ ಮಾಡಿದ್ರೆ 99 ಲೀಟರ್ ಯೂಸ್ ಮಾಡಿದ್ರೆ ಅದಕ್ಕೆ 2% ಒಂದು ಹೊಗೆ ಸೊಪ್ಪಿನ ದ್ರಾವಣ ತಯಾರಾಗುತ್ತೆ. 1 ತಯಾರು ಮಾಡ್ಕೋಬಹುದು, 2 ತಯಾರು ಮಾಡಬಹುದು ನಾವು. ಅದು ಸಾಮಾನ್ಯವಾಗಿ ರಸ ಇರೋ ಕೀಟಗಳಿಗೆ ಹತೋಟಿ ಮೊದಲಿಂದ ಹೇಳಿದರೆ ಸ್ಟಿಲ್ ಇಂದ ಉಪಯೋಗ ಮಾಡಬಹುದು. ಈಗ ಬೇವಿನ ಒಂದು ಕೀಟನಾಶಕಗಳ ಜೊತೆಗೆ ಇದನ್ನು ಪರ್ಯಾಯವಾಗಿ ಬಳಸ್ಕೋಬಹುದು ಈ ತಂಬಾಕನ್ನ? ತಂಬಾಕು ಉಪಯೋಗ ಮಾಡಬಹುದು ಎಲ್ಲಿ ಅವೈಲಬಿಲಿಟಿ ಇದೆಯೋ, ಅಂದ್ರೆ ಎಲ್ಲಿ ಸಿಗುತ್ತೋ. ಈಗ ನೀವು ಮೈಸೂರು, ಹುಣಸೂರು ಅಂತ ಜಾಗದಲ್ಲಿ ತಂಬಾಕು ಬೆಳಿತಾರೆ ಅಂತ ಹತ್ರ ಉಪಯೋಗ ಮಾಡ್ಕೊಂಡ್ರೆ ನೀವು ಏನು ಒಂದು ಅಡಿಷನಲ್ ಕಾಸ್ಟ್ ಇಲ್ಲದೇ ಉಪಯೋಗ ಮಾಡಬಹುದು. ಮತ್ತೆ ಈ ತಂಬಾಕಿನ ಕಡ್ಡಿಗಳು ಸಿಗ್ತವೆ. ಹೌದು, ಕಡ್ಡಿಗಳನ್ನ ನೀವು ಸ್ವಲ್ಪ ನೆನಹಾಕಿಬಿಟ್ಟು ಅದನ್ನ ಆಮೇಲೆ ಪುಡಿ ಮಾಡ್ಕೊಂಡು ಸ್ವಲ್ಪ ಕಾಯಿಸಿದ್ರೆ ಒಳ್ಳೆ ಸೊಲ್ಯೂಷನ್. ಕಡ್ಡಿ ಪುಡಿ ಅಂತ ಅಂದು ಹಳೆ ಕಾಲದಲ್ಲಿ ಮಾಡ್ತಿದ್ರು, ಅದನ್ನು ಬಳಸ್ಕೋ. ಬಳಸಿಕೊಂಡು ಉಪಯೋಗ ಮಾಡಿದ್ರೆ ಎಲೆನೆ ಬಳಸ್ಕೋಬೇಕು ಅಂತ? ಎಲೆ ಬೇಕಾಗಿಲ್ಲ, ನೀವು ಕಡ್ಡಿಪುಡಿನೇ ಉಪಯೋಗ ಮಾಡ್ಕೊಂಡು ಮಾಡಬಹುದು. ಇನ್ನ ಹೊಂಗೆನಲ್ಲಿ ಮುಖ್ಯವಾಗಿ ನಾವು ಹೊಂಗೆ ಎಣ್ಣೆ ಬಳಸ್ಕೋಬಹುದು ಇದರಲ್ಲಿ? ಹೊಂಗೆ ಎಣ್ಣೆ, ಅದೇ ತರ ಹಿಪ್ಪೆ ಎಣ್ಣೆ, ಸಾಮಾನ್ಯ ಹೊಂಗೆ ಎಣ್ಣೆ ಹಿಪ್ಪೆ ಎಣ್ಣೆ ಉಪಯೋಗ ಮಾಡೋದು, ಜೊತೆಗೆ ಹಿಂಡಿನ ಸಹ ಉಪಯೋಗ ಮಾಡಿ ನಾವು ಮಣ್ಣಿಗೆ ಹಾಕಿದ್ರೆ ಫಲವತ್ತತೆ ಜಾಸ್ತಿ ಆಗುತ್ತೆ, ಕೆಲವೊಂದು ಕೀಟಗಳು ಸಹ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗುತ್ತೆ. ಅಂದ್ರೆ 100% ಪ್ರಮಾಣದ ಒಂದು ಇಲ್ಲಿ ಕಷಾಯ ತಯಾರು ಮಾಡ್ಕೋಬೇಕಾಗತ್ತೆ ಅಂತ ಹೊಂಗೆ, ಅದನ್ನು 3-4% ಅಂದ್ರೆ 1 ಲೀಟರ್ ನೀರಿಗೆ ಸ್ವಲ್ಪ ಕಾನ್ಸಂಟ್ರೇಷನ್ ಜಾಸ್ತಿ ಆಗುತ್ತೆ, 30-40 ಮಿಲಿಲೀಟರ್ 1 ಲೀಟರ್ ನೀರಿಗೆ ಹಾಕಬೇಕು. ಇಲ್ಲಿ ಸಹ ಸೋಪ್ ಸೊಲ್ಯೂಷನ್ ಅಲ್ಲೇ ಸೇಮ್, ಎಣ್ಣೆ ನೀರಿನಲ್ಲಿ ಕರಗೋದಿಲ್ಲ, ಸೊ ಸೋಪ್ ಸೊಲ್ಯೂಷನ್ ಅಲ್ಲಿ ಕರಗಿಸ್ಕೊಂಡ್ಬಿಟ್ಟು ಆಮೇಲೆ ನೀರಿಗೆ ಹಾಕಿಬಿಟ್ಟು ಉಪಯೋಗ ಸ್ಪ್ರೇ ಮಾಡಬೇಕು. ಇವು ಶಲ್ಕ ಕೀಟಗಳಿಗೆ ತುಂಬಾ ಹತೋಟಿ ಮಾಡಕ್ಕೆ ಸಾಧ್ಯ ಆಗುತ್ತೆ. ಹೌದು, ಹೊಂಗೆ ಹೊಂಗೆ ಹಿಪ್ಪೆ ಎಣ್ಣೆ ಎಣ್ಣೆಗಳಿವು, ಎಣ್ಣೆಗಳನ್ನ ಉಪಯೋಗ ಮಾಡ್ಕೊಂಡು ಹತೋಟಿ ಮಾಡ್ಲಿಕ್ಕೆ. ಇದು ಆಗಲೇ ಸುಮಾರು 2003-04 ಪ್ರಯೋಗಗಳು ಮಾಡಿದೀವಿ ನಾವು ತೋಟಗಾರಿಕಾ ಬೆಳೆಗಳಲ್ಲಿ. ಶಲ್ಕ ಕೀಟಗಳು ಮತ್ತೆ ಮೀಲಿ ಬಗ್ಸ್ ಅಂದ್ರೆ ಒಂದು ಹಿಟ್ಟು ತೆಗೆಗಳನ್ನ ಹತೋಟಿ ಮಾಡ್ಲಿಕ್ಕೆ ತುಂಬಾ ಪರಿಣಾಮಕಾರಿಯಾಗಿ. ಮತ್ತೆ ಜಂತು ಹುಳುಗಳು ಅಂತೀವಲ್ಲ, ಜಂತು ಹುಳುಗಳ ನಿರ್ವಹಣೆಗೆ ನಾವು ಹಿಂಡಿ ಬಳಸ್ಕೋ, ಹಿಂಡಿಗೆ ಬಳಸಿ ಉಪಯೋಗ ಮಾಡ್ಬೇಕು. ಅದು ಬೇವಿನ ಹಿಂಡಿನೂ ಆಗ್ಬೋದು, ಹಿಪ್ಪೆ ಹಿಂಡಿನೂ ಆಗ್ಬೋದು. ಹೌದು, ಹೌದು. ಇಲ್ಲೂ ಕೂಡ ನಾವು ಮುಖ್ಯವಾಗಿ ಈ ರಸ ಹೀರೋ ಕೀಟ ಮತ್ತೆ ತಿನ್ನುವಂತ ಕೀಟ ಮತ್ತೆ ಕೊರಕಗಳು ಸಾಮಾನ್ಯವಾಗಿ ಒಂಗೆ ಮತ್ತೆ ಹಿಪ್ಪೆ ರಸ ಇರೋ ಕೀಟಗಳಿಗೆ ತುಂಬಾ ಪರಿಣಾಮಕಾರಿಯಾಗಿ ಬಳಸ್ಕೋಬಹುದು ಬಳಸ್ಕೋಬಹುದು. ಹಿಂಡಿಗಳನ್ನ ನೀವು ಯಾವ್ದಕ್ಕೆ ಸಿಮಿಲರ್ ಟು ಬೇವಿನ ಹಿಂಡಿ ಉಪಯೋಗ ಮಾಡಿದಂಗೆ ಉಪಯೋಗ ಮಾಡಬಹುದು. ಅವೈಲಬಿಲಿಟಿ ಇದ್ರೆ ನೀವು ಮಣ್ಣಿಗೆ ಹಾಕಿದ್ರೆ ಯಾವತ್ತೂ ಒಳ್ಳೆಯ ಪೋಷಕಾಂಶ ಆಗುತ್ತೆ ಅಂತ ಹೇಳಿ. ಜೊತೆಗೆ ಗೆದ್ಲು ಕಡಿಮೆ ಆಗುತ್ತೆ, ಗೆದ್ಲು ಬೇರ್ ತಿನ್ನೋದು ಅವೆಲ್ಲ ಜಂತು ಅವೆಲ್ಲ ಕಡಿಮೆ ಆಗ್ತವೆ. ಇನ್ನು ರಾಮಫಲ ಮತ್ತು ಸೀತಾಫಲದ ಉಪಯೋಗದ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ತೀನಿ. ಇವುಗಳು ಸಹ ಬೇರು ಮತ್ತು ಬೀಜಗಳು ಕೀಟನಾಶಕ ಗುಣ ಹೊಂದಿದ್ದಾವೆ. ಇದನ್ನ ಸಾಮಾನ್ಯವಾಗಿ ನಾವು ದಾಸ್ತಾನು ಕೀಟಗಳನ್ನ ತೋಟಿ ಮಾಡಲಿಕ್ಕೆ ಅಂದ್ರೆ ನೀವು ಯಾವುದೇ ಒಂದು ಬೀಜಕ್ಕೆ ಉಪಯೋಗ ಮಾಡ್ತೀನಿ ಸ್ವಲ್ಪ ಹಚ್ಚಿ ಬಿಟ್ಟು ಇಟ್ಟರೆ ಯಾವುದೇ ಒಂದು ದಾಸ್ತಾನದಲ್ಲಿ ಬರ್ತಕ್ಕಂಥ ಕೀಟಗಳನ್ನ ಹತೋಟಿ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಇದು ಸಹ ಏನು ಅಂತ ಕಾಸ್ಟ್ ಏನಾಗೋದಿಲ್ಲ. ಇಲ್ಲಿ ಬೀಜ ಸ್ವಲ್ಪ ತಿನ್ನೋ ಬೀಜಗಳನ್ನ ಉಪಯೋಗ ಮಾಡ್ಕೊಂಡು ಅದನ್ನ ಎಣ್ಣೆ ತೆಗೆದುಬಿಟ್ಟು ಆ ಎಣ್ಣೆನ ಇವಕ್ಕೆ ಉಪಯೋಗ ಮಾಡಬಹುದು. ಅದ್ರ ಜೊತೆಗೆ ಆ ಎಣ್ಣೆ ಇನ್ನೊಂದು ಅಂತಂದ್ರೆ ಸಿನರ್ಜಿಸ್ಟಿಕ್ ಎಫೆಕ್ಟ್ ಅಂತೇಳಿ, ಒಂದು ಬೇರೆ ಕೀಟನಾಶಕ ಕೀಟ ಯಾವುದೇ ಒಂದು ಉಪಯೋಗ ಮಾಡಿದ್ರೆ ಅದರ ಎನ್ಹಾನ್ಸಸ್ ಅಂದ್ರೆ ಬೆಂಬಲ ಕೊಡುತ್ತೆ, ಸಿನರ್ಜಿಸ್ಟಿಕ್ ಅಂತ ಹೇಳ್ತೀವಲ್ಲ ಅದ್ರದ್ದು ಕೀಟನಾಶಕ ಗುಣವನ್ನು ಸ್ವಲ್ಪ ಜಾಸ್ತಿ ಮಾಡುತ್ತೆ ಇವೆರಡೂ. ಇದರಲ್ಲೂ ಎಲೆಗಳನ್ನ ಬಳಸ್ಕೋಬಹುದೇ? ಎಲೆಗಳನ್ನ ಅಷ್ಟು ಕಡಿಮೆ, ಬಟ್ ಅವು ಕಡಿಮೆ ಇರ್ತದೆ ಕೀಟನಾಶಕ ಕಡಿಮೆ ಇರ್ತದೆ. ಯಾಕಂದ್ರೆ ನಮ್ಮ ರೈತ ಬಾಂಧವರು ಇತ್ತೀಚೆಗೆ ಈ ಜೀವಸಾರ ಘಟಕ ಅಂತ ಮಾಡ್ಕೊಳ್ತಾರೆ, ಅಂದ್ರೆ ಅವಾಗ ಸ್ವಲ್ಪ ಆದ್ರೂ ಕಡಿಮೆ ಯಾವ್ದೇ ಒಂದು ಸಸ್ಯ ತಗೊಂಡ್ರೆ ಅದ್ರಲ್ಲಿ ಸ್ವಲ್ಪನಾದ್ರೂ ಕೀಟನಾಶಕ ಗುಣ ಇದೆ ಅಂತ ಮೊದಲೇ ಗೊತ್ತಿದೆ ನಮ್ಗೆ. ಹೌದು, ಹಾಗಾಗಿ ನಮ್ಮ ರೈತ ಬಾಂಧವರು ಅದನ್ನು ಬಳಸ್ಕೊಂಡು ಉಪಯೋಗ ಮಾಡ್ಕೊಳ್ಬಹುದು. ಈಗ ಬೆಳ್ಳುಳ್ಳಿ ಅಂತೂ ಬಹಳ ಜನಪ್ರಿಯವಾಗಿರುವಂತ ಒಂದು ಸಾಂಬಾರ್ ಬೆಳೆ ಅಂತ ಹೇಳ್ಬಹುದು. ಹೌದು, ಇದರಲ್ಲಿ ಏನೇನು ಕೀಟನಾಶಕ ಗುಣಗಳಿದಾವೆ ಅಂತೇಳಿ? ಇದರಲ್ಲಿ ನೀವು ಬೇರೆ ಬೇರೆ ಬೆಳ್ಳುಳ್ಳಿ ಒಳ್ಳೆ ಕೀಟನಾಶಕ ಗುಣ ಹೊಂದಿದಾವೆ. ಇದರಲ್ಲಿ ಈಗ ಎಲೆ ಎಣ್ಣೆ ಏನು ತೆಗಿಬಹುದು ಮತ್ತೆ ಪುಡಿನೂ ಮಾಡ್ಕೊಳ್ಬಹುದು. ಇದು ಬೇರೆ ಬೇರೆ ಕೀಟಗಳನ್ನ ಹತೋಟಿ ಮಾಡೋದಕ್ಕೆ ಉಪಯೋಗ ಮಾಡ್ತಾರೆ. ಕಾಯಿ ಕೊರೆಯುಳ ಹತೋಟಿ ಮಾಡಬಹುದು, ಎಲೆ ತಿನ್ನುವಳ ಮಾಡಬಹುದು, ಮತ್ತೆ ಈ ಬೆಳ್ಳುಳ್ಳಿ ಸೊಲ್ಯೂಷನ್ ಮಾಡ್ಕೊಂಡ್ಬಿಟ್ಟು ನೀವು ಸ್ಪ್ರೇ ಆಗಿ ಯೂಸ್ ಮಾಡಬಹುದು. ಈ ಬೆಳ್ಳುಳ್ಳಿ ಪ್ಲಸ್ ಮೆಣಸಿನಕಾಯಿ ಚಿಲ್ಲಿ ಹಸಿಮೆಣಸಿನಕಾಯಿ ಅದೇ ಹೇಳ್ತೀವಿ, ಗಾರ್ಲಿಕ್ ಚಿಲ್ಲಿ ಎಕ್ಸ್ಟ್ರಾಕ್ಟ್ ಅಂತ ಹೇಳ್ತೀವಿ, ಬೆಳ್ಳುಳ್ಳಿ ಮೆಣಸಿನಕಾಯಿ ಪ್ಲಸ್ ಕೆರೋಸಿನ್ ಸೇರಿಸ್ಬಿಟ್ಟು ಸ್ಪ್ರೇ. ಅದು ರೈತರು ಹೇಳ್ತಾ ಇದಾರೆ, ನಾವು ಸಾಕಷ್ಟು ಎಕ್ಸ್ಪೆರಿಮೆಂಟ್ಸ್ ಮಾಡಿದೀವಿ. ಕೆಲವೊಂದು ಬೆಳೆಗಳಲ್ಲಿ ಎಸ್ಪೆಷಲಿ ಕಾಯಿ ಕೊರೆಯ ಉಳಿಯೋದಲ್ಲಿ ಬೆಳ್ಳುಳ್ಳಿ ಪ್ಲಸ್ ಕೆರೋಸಿನ್ ಪ್ಲಸ್ ಚಿಲ್ಲಿ ಎಕ್ಸ್ಟ್ರಾಕ್ಟ್ ಒಳ್ಳೆ ಪರಿಣಾಮ ಕೊಟ್ಟಿದೆ. ಆದ್ರೆ ಸ್ವಲ್ಪ ಕಾಸ್ಟ್ ಸ್ವಲ್ಪ ಬೆಳ್ಳುಳ್ಳಿ ಜಾಸ್ತಿ ಆಗಬಹುದೇನೋ, ಅದಕ್ಕೋಸ್ಕರ ಯೋಚನೆ ಮಾಡಬೇಕು. ಈ ಬೆಳ್ಳುಳ್ಳಿ ಒಳ್ಳೆ ಕೀಟನಾಶಕ ಗುಣ ಹೊಂದಿದೆ. ಮೆಣಸಿನಕಾಯಿ ಬೆಳ್ಳುಳ್ಳಿ ಸ್ವಲ್ಪ ಬೆಲೆ ಇದೆ, ಎರಡೂ ನೋಡಿ, ಬೆಳ್ಳುಳ್ಳಿ ಮೆಣಸಿನಕಾಯಿ ಕೆರೋಸಿನ್ ಅವೈಲಬಿಲಿಟಿ ಅದು ಕಷ್ಟ ಆಗುತ್ತೆ, ಕಡಿಮೆ ಇದೆ ಸ್ವಲ್ಪ. ಏನೋ ರೈತರು ಹೇಳ್ತಾ ಇರ್ತಾರೆ ಕೆಲವೊಬ್ರು ಈ ಆರ್ಗ್ಯಾನಿಕ್ ಫಾರ್ಮರ್ಸ್, ಅಂತವ್ರಿಗೆ ಇದು ಹೇಳಬಹುದು ಅಷ್ಟೇ. ಅದನ್ನು ಕೂಡ ನಾವು ಪರಿಣಾಮಕಾರಿಯಾಗಿ ಉಪಯೋಗ ಮಾಡಿದೆ. ಇವತ್ತು ಇನ್ನೊಂದು ಮುಖ್ಯವಾದ ಒಂದು ಕೀಟನಾಶಕಕ್ಕೆ ಬಳಸ್ತಾ ಇರುವಂತಹ ಒಂದು ಸಸ್ಯ ಅಂದ್ರೆ ಸೇವಂತಿಗೆ. ಸೇವಂತಿಗೆನಲ್ಲಿ ಯಾವ ರೀತಿ ಕೀಟನಾಶಕ? ಅದರಲ್ಲಿ ಸೇವಂತಿಗೆ ಹೂವಿಂದ ಒಂದು ಪೌಡರ್ ತಯಾರು ಮಾಡ್ತಾರೆ, ಅದಕ್ಕೆ ಪೈರತ್ರೈಡ್ಸ್ ಅಂತ ಕರಿತೀವಿ. ಪೈರತ್ರಮ್ ಅಂತ ಕರಿತೀವಿ. ಆ ಪೈರತ್ರಮ್ ಪೌಡರ್ ಹಳೆ ಕಾಲದಲ್ಲಿ ಉಪಯೋಗ ಮಾಡ್ತಿದ್ರು, ಈಗ ಸೆವೆರಲ್ ಸಿಂಥೆಟಿಕ್ ಅಂದ್ರೆ ಬೇರೆ ಸಿಂಥೆಟಿಕ್ ಬೇಸ್ ಇಟ್ಕೊಂಡು ಬಂದಿದ್ದಾವೆ. ಅವನು ಸಹ ನೀವು ಎಲೆ ತಿನ್ನುವು ಮತ್ತೆ ಸಸ್ಯ ರಸ ಇರೋ ಕೀಟಗಳಿಗೆ ಉಪಯೋಗ ಮಾಡೋದಕ್ಕೆ ಸಾಧ್ಯ ಇದೆ. ರೊಟನಾಯ್ಡ್ಸ್ ಅಂತ ರೊಟಿನಾಯ್ಡ್ಸ್ ಅಂತ ಒಂದು ಡೆರ್ರಿಸ್ ಸಸ್ಯ ಅಂತ ಇದೆ, ಅದ್ರ ಬೇರಿಂದ ಒಂದು ಕೀಟನಾಶಕ ತಯಾರು ಮಾಡ್ತಾರೆ. ಇದ್ರದ್ದು ಉಪಯೋಗ ಸ್ವಲ್ಪ ಕಡಿಮೆ, ಬಟ್ ಮೊದಲಿಗೆ ಉಪಯೋಗ ಮಾಡ್ತಾ ಇದ್ರ ಅಷ್ಟೇ. ಏನೇ ಇಷ್ಟೊಂದು ಸಸ್ಯ ಜನ್ಯ ಕೀಟನಾಶಕಗಳು ಹೇಳಿದ್ರು, ಸದ್ಯಕ್ಕೆ ನಿಲ್ಲೋದು ನಮಗೆ ಬೇವು, ಆಮೇಲಿಂದ ಈ ಹೊಂಗೆ ಹಿಪ್ಪೆ ಪ್ಲಸ್ ಬೆಳ್ಳುಳ್ಳಿ ಸ್ವಲ್ಪ ಬರ್ಬೋದು. ಅದರ್ಸ್ ಇವಾಗ ಬೇರೆ ಬಜೆ ಅಂತಾರೆ, ಕೆಲವರು ಬಜೆ ಅಂತ ಹೇಳ್ತಾರೆ, ಬಜೆ ಬಳಸ್ಕೋಬಹುದು ಅಂತಾರೆ. ಯಾವುದೇ ಒಂದು ಸಸ್ಯ ತಗೊಂಡ್ರೆ ಅದ್ರಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಕೀಟನಾಶಕ ಗುಣ ಇರುತ್ತೆ. ಸೊ ನೀವು ಹಂಗಂತಂದ್ರೆ ಬೇರೆ ಬೇರೆ ಸುಮಾರು ಇದಾವೆ ಗಿಡಗಳು, ನಾನು ಹೇಳಿದ ಸುಮಾರು 2221 ಇದೆ, ಅವೆಲ್ಲ ಕೀಟನಾಶಕ ಗುಣ ಇರ್ತವೆ. ಬಟ್ ಅದ್ರ ಎಷ್ಟು ಮಟ್ಟಿಗೆ ಉಪಯೋಗ ಮಾಡ್ಕೊಳ್ಳಕ್ ಸಾಧ್ಯ ಅನ್ನೋದ್ರ ಮೇಲೆ ಮುಖ್ಯವಾಗಿ ನಮ್ಮ ರೈತರೇ ಒಂದು ರೀತಿ ಪ್ರಯೋಗ ಮಾಡ್ಕೊಳ್ಬಹುದು. ಅವರ ಸುತ್ತಮುತ್ತ ಬೆಳೆಯುವಂತ ಗಿಡಗಳನ್ನ ಹೌದು ನೋಡಿಕೊಂಡು ಯಾವ್ಯಾವ ಗಿಡಗಳಿಗೆ ಆ ಕೀಟಗಳು ತಗಲಿಲ್ಲ ಅಂತ ಮಾಡಬಹುದು. ಈಗ ನಾವು ಹೇಳಿದ್ವಿ ವೆಸ್ಟರ್ನ್ ಘಾಟ್ಸ್ ಅಂತ ಸಸ್ಯಗಳು ಸುಮಾರು ಸಿಗ್ತವೆ, ಅವರೇ ಅಲ್ಲಿ ನೋಡಿಬಿಟ್ಟು ಕೆಲವೊಂದು ಯಾವ್ದೋ ಒಂದು ಸಸ್ಯಕ್ಕೆ ಯಾವುದೇ ಕೀಟ ಬಂದಿದೆ ಅಂದ್ರೆ ಅದ್ರ ತೊಗಟೆ ತಗೋಬಹುದು, ಎಲೆ ತಗೊಳ್ಬಹುದು, ಅಥವಾ ಬೀಜ ತಗೊಂಡು ಸ್ವಲ್ಪ ಮಟ್ಟಿಗೆ ಅವರೇ ಎಕ್ಸ್ಪೆರಿಮೆಂಟ್ ಮಾಡಿಬಿಟ್ಟು ಬೇರೆಗೆ ಉಪಯೋಗ ಮಾಡಿದ್ರೆ ತಿನ್ನುತ್ತಾ ಇಲ್ಲ ಅಂತ ಅನ್ಕೊಂಡು ಆತರ ಉಪಯೋಗ ಮಾಡಿ ಬೇಕಾದಷ್ಟು ಮಾಡಿದ್ದಾರೆ ಅಂತ ಒಂದು ಸಹ ಅವ್ರು ಉಪಯೋಗ ಮಾಡ್ತಾರೆ. ಸಾಕಷ್ಟು ಕಾಡು ಗಿಡಗಳು ಬೆಳೆದಿರ್ತವೆ, ಹೌದೌದು, ಅಲ್ಲಿ ಕೀಟಗಳ ಹಾವಳಿ ಕಡಿಮೆ ಇರುತ್ತೆ, ಬೆಳೆಗೆ ಹೋಲಿಸಿದ್ರೆ ಬೆಳೆ ಪಕ್ಕದಲ್ಲೇ ಇರ್ತವೆ, ಆದ್ರೆ ಕೀಟಗಳು ಬಂದಿರಲ್ಲ. ಅಂತ ಸಸಿಗಳನ್ನು ಗುರುತಿಸಬೇಕು ಇವರು. ಅಂತ ಸಸಿಗಳನ್ನು ಗುರುತಿಸಿಬಿಟ್ಟು ಉಪಯೋಗ ಮಾಡ್ಕೊಳ್ಳಕ್ಕೆ ಸಾಧ್ಯತೆ ಇದೆ. ಈಗ ಇಷ್ಟೆಲ್ಲ ಈ ಕೀಟನಾಶಕ ಗುಣ ಹೊಂದಿರುವಂತಹ ಸಸ್ಯಗಳಿದಾವೆ ನಮ್ಮಲ್ಲಿ, ಆದರೂ ಕೂಡ ಇವು ಹೆಚ್ಚು ಜನಪ್ರಿಯವಾಗಿಲ್ಲ, ಇದಕ್ಕೆ ಏನ್ ಕಾರಣಗಳು ಇರಬಹುದು? ಮುಖ್ಯ ಕಾರಣ ಅಂತಂದ್ರೆ ನಮ್ಗೆ ಬೇಕು ಅಂದ ತಕ್ಷಣ ಅದು ಇಮಿಡಿಯೇಟ್ ಸಿಗದೇ ಇರೋದು ಒಂದು. ಮತ್ತೆ ಇದು ಯಾವುದೇ ಒಂದು ದ್ರಾವಣ ಬೇವಿನ ಬೀಜ ಕಷಾಯ ತಯಾರು ಮಾಡ್ತೀವಿ ಅಂತ ಇಟ್ಕೊಳ್ಳಿ, ಅವತ್ತೇ ತಯಾರು ಮಾಡಿ ಉಪಯೋಗ ಮಾಡ್ಕೊಳ್ಬೇಕು. ಅದು ರೈತರಿಗೆ ಸ್ವಲ್ಪ ಕಷ್ಟ ಆಗ್ಬೋದು. ಅವತ್ತಿಗೆ ಇವಾಗ ಎಷ್ಟೇ ಒಂದು ದಿವಸಕ್ಕೆ 500 liter ಬೇಕು ಅಂದ್ರೆ ಅಷ್ಟೇ ತಯಾರು ಮಾಡ್ಕೊಳ್ಬೇಕು. ಅದನ್ನ ಇಟ್ಟು ನಾಳೆ ಮಾಡೋಣ ಅಂತಂದ್ರೆ ಅದ್ರದ್ದು ಕಡಿಮೆ ಆಗುತ್ತೆ. ಆಮೇಲಿಂದ ಈ ಯಾವುದೇ ಒಂದು ಸಸ್ಯಜನ್ಯ ಕೀಟನಾಶಕಗಳು ಈ ಕೀಟನಾಶಕದಂಗೆ ಇಮಿಡಿಯೇಟ್ ತಕ್ಷಣನೇ ರಿಸಲ್ಟ್ಸ್ ಕೊಡೋದಿಲ್ಲ. ಸ್ಪ್ರೇ ಮಾಡಿದ ತಕ್ಷಣ ಸಾಯೋದಿಲ್ಲ, ಇಟ್ ವಿಲ್ ಟೇಕ್ 4-5 days. ಅದಕ್ಕೆ ನಮ್ಮ ರೈತರನ್ನ ನಾವು ಕನ್ವಿನ್ಸ್ ಮಾಡಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಮತ್ತೆ ಈ ಅವೈಲಬಿಲಿಟಿ ಒಂದು ಕಾಲದಲ್ಲಿ ಎಲ್ಲಾ ಕಾಲದಲ್ಲಿ ಸಿಗದೇ ಇರಬಹುದು. ಇದಕ್ಕೋಸ್ಕರವಾಗಿ ನಾವು ರೈತರನ್ನ ನಾವು ಅವರಿಗೆ ರೈತರಿಗೆ ಏನು ಸ್ವಲ್ಪ ಇಮಿಡಿಯೇಟ್ ರಿಸಲ್ಟ್ಸ್ ಬೇಕು, ಅದಕ್ಕೆ ನಾವು ರೈತರನ್ನ ಸ್ವಲ್ಪ ಎಜುಕೇಟ್ ಮಾಡಬೇಕು. ಅಂದ್ರೆ ಸ್ವಲ್ಪ ಶಿಕ್ಷಣ ಕೊಟ್ರೆ ಇದರದ್ದು ಏನು ಉಪಯೋಗ ಆಗುತ್ತೆ, ಅವ್ರ ಮೇಲೆ ದುಷ್ಪರಿಣಾಮ ಬೀಳೋದಿಲ್ಲ, ನಾನ್ ಟಾರ್ಗೆಟ್ ಪೇಸ್ಟ್ ಬೇರೆ ಯಾವುದೇ ಒಂದು ಒಂದು ಸ್ವಾಭಾವಿಕ ಶತ್ರುಗಳ ಮೇಲೆ ಹಾನಿ ಮಾಡಲ್ಲ, ಇಂಥವೆಲ್ಲ ಅವರಿಗೆ ಉಪಯೋಗ ಹೇಳ್ತಾ ಹೋದ್ರೆ ಅವ್ರನ್ನ ಒಂದು ನಾವು ಎಜುಕೇಟ್ ಮಾಡ್ದಂಗೆ ಆಗುತ್ತೆ. ಮುಖ್ಯವಾಗಿ ನಮ್ಮ ರೈತ ಬಾಂಧವರು ಎಣ್ಣೆ ರೂಪದಲ್ಲಿ ಸಂಗ್ರಹಣೆ ಮಾಡ್ಕೊಳ್ಳೋದು ಒಳ್ಳೇದು. ಎಣ್ಣೆ ರೂಪ ಮತ್ತೆ ಬೀಜನ ಆದಷ್ಟು ಅವರು ಹೊಲದಲ್ಲಿ ಬೇವಿನ ಮರ ಇದೆ ಅಂತಂದ್ರೆ ಅವರೇ ಕಲೆಕ್ಟ್ ಮಾಡ್ಕೊಂಡು ಇಟ್ಕೊಂಡ್ರೆ ಬಹಳ ಒಳ್ಳೇದು. ಈಗ ಸಾಧಾರಣವಾಗಿ ಅದು ಜುಲೈ ಆಗಸ್ಟ್ ತಿಂಗಳು ಸುಮಾರು ಬೇವಿನ ಬೀಜಗಳು ಬೀಳಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಆಗಲಿಂದನೇ ಅವರು ಚಟುವಟಿಕೆಯನ್ನ ಕೂಡಿರ್ಬೇಕು ಸ್ವಲ್ಪ. ಹೌದು, ಅದನ್ನ ಆರ್ಸೋದು ಯಾಕಪ್ಪ ಅಂತಂದು ಬಿಡಬಾರದಾಗೋದಿಲ್ಲ. ಬೇವಿನ ಬೀಜ ಅವಾಗಿಂದ ಸಂಗ್ರಹಣೆ ಮಾಡಿ ಸ್ವಲ್ಪ ಅವ್ರ ಮನೆ ಹತ್ರನೇ ಒಣಗಿಸ್ಕೊಂಡು ಅದನ್ನ ಶೇಖರಣೆ ಮಾಡಿದ್ರೆ ಅವರು ಯಾವುದೇ ಕೀಟನಾಶಕ ಕೊಳ್ಳದೇನೆ ಇರಬಹುದು. ರೈತ ಬಾಂಧವರೇ, ತಾವು ಡಾಕ್ಟರ್ ಅಶೋಕ್ ಕುಮಾರ್ ಅವರನ್ನ ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸಬಹುದು. ದೂರವಾಣಿ ಸಂಖ್ಯೆ ಹೀಗೆ